ಡಿ ತಿಮ್ಮಾಪುರ ಸ್ಪಷ್ಟನೆ. ತ್ಯಾಜ್ಯವನ್ನು ಆದಾಯವಾಗಿ ಪರಿವರ್ತಿಸಿದ ನೈರುತ್ಯ ರೈಲ್ವೆ ಇಲಾಖೆ 188 ಕೋಟಿ ರೂಪಾಯಿ ದಾಖಲೆಯ ಆದಾಯ. ಕರಾವಳಿ ಜಿಲ್ಲೆಗಳಲ್ಲಿ ಗುಡುಗು ಗಾಳಿ ಸಹಿತ ಮಳೆ, ಮುಂದಿನ 5 ದಿನಗಳಲ್ಲಿ ಗರಿಷ್ಠ ತಾಪಮಾನದಲ್ಲಿ ಏರಿಕೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಕುರಿತ ಕಾರ್ಯಾಗಾರದ ಆಯ್ದ ಮೊದಲನೇ ಭಾಗವನ್ನ ಕೇಳೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಧುಸೂದನ್ ಅವರ ವಿಚಾರಗಳನ್ನ ಆಲೋಚಿಸಬಹುದು. ರೈತರಿಗೆ ಅಥವಾ ದೇಶದ ಸಸ್ಯ ಸಂಪನ್ಮೂಲ ಸಂರಕ್ಷಣೆಗೋಸ್ಕರ ಒಂದು ಕಾಯ್ದೆಯನ್ನು ಭಾರತ ಸರ್ಕಾರ 2001 ಪಾರ್ಲಿಮೆಂಟ್ ಅಲ್ಲಿ ಆಕ್ಟ್ ಪಾಸ್ ಆಯ್ತು. ಇದು 2003. ಸೊ ಅದಕ್ಕೆ ಯಾವ್ಯಾವ ರೀತಿ ಕಾನೂನುಗಳು ಬೇಕೋ ಅವು ಕಾನೂನುಗಳನ್ನೆಲ್ಲ ಲಿಸ್ಟ್ ಔಟ್ ಮಾಡಿ 2003 ಬಂತು. ಆ ಕಾನೂನನ್ನ ಯಾರು ನೋಡ್ಕೊಳ್ಳೋದು ಅಂದಾಗ ಅದಕ್ಕೊಂದು ಅಧಿಕಾರಿ ವರ್ಗ ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆ ಆಗುತ್ತೆ. 2005 20 ವರ್ಷ ಅಥವಾ 18 ವರ್ಷ ವರ್ಗೂ ಸಸ್ಯ ಸಂರಕ್ಷಣೆ ಅಥವಾ ಕಾಯ್ದೆನ ನಾವು ಇಂಪ್ಲಿಮೆಂಟ್ ಮಾಡಬೇಕು ದೇಶದಲ್ಲಿ. ಸೊ ಅಂತ ಒಂದು ಉದ್ದೇಶ ಇರುತ್ತೆ. 25 ಅಂದ್ರೆ ಅಲ್ಲಿಗೆ ಇನ್ನ 5-6 ವರ್ಗೂ ಇರುತ್ತೆ ಅಷ್ಟೇ. ಸಸ್ಯ ಸಂಪತ್ತುಗಳನ್ನೆಲ್ಲಾನು ಆ ಕಾಯ್ದೆಯಲ್ಲಿ ತರಬೇಕು, ಎಲ್ಲ ನೋಂದಣಿ ಮಾಡಿಸ್ಬೇಕು ಅಂತ ಇರೋದು. ಎಲ್ಲ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಆಗಿದ್ದೇವೆ. ರೈತರು ಕೂಡ ಅವರಲ್ಲಿರುವಂತ ಸಸ್ಯ ಸಂಪತ್ತನ್ನ ಅವ್ರ ಹೆಸರಿಗೆ, ಇವಾಗ ಹೆಂಗೆ ನಿಮ್ಮಲ್ಲಿ ಒಂದು ಹೊಲದ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂತಿರೋ, ಖಾತೆ ಮಾಡ್ಸ್ಕೊಂತಿರೋ ನಿಮ್ಮ ಹೆಸರಿಗೆ, ಅದೇ ರೀತಿ ನಿಮ್ಮ ತಲೆತಲಾಂತರದಿಂದ ಸಂರಕ್ಷಣೆ ಮಾಡ್ಕೊಂಬಂದಿರೋಂತ ಕಾಡು ಜಾತಿ ಸಸ್ಯಗಳು ಅಥವಾ ಸಾಂಪ್ರದಾಯಿಕ ಬೆಳೆಗಳ ತಳಿಗಳು ಅಥವಾ ಲ್ಯಾಂಡ್ ರೇಸಸ್ ಅಂತಾನು ಕರೀತಾರೆ, ಅವನ್ನ ಇಂಗ್ಲಿಷ್ ಅಲ್ಲಿ ಜಾನಪದ ತಳಿಗಳು ಅಂತಾನು ಕರೀತಾರೆ. ಒಂದು ಸಮುದಾಯದಲ್ಲಿ ಅಥವಾ ಒಂದು ಪ್ರಾದೇಶಿಕದಲ್ಲಿ ಎಲ್ಲರಿಗೂ ಮಾಹಿತಿ ಇರುತ್ತೆ. ಅದನ್ನ ಯಾರು ಸಂರಕ್ಷಣೆ ಮಾಡಿರೋದು ಅಥವಾ ಇನ್ಫಾರ್ಮೇಶನ್ ಅನ್ನೋದು ಇರಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಅದು ಈ ಪ್ರದೇಶದಲ್ಲಿ ಬೆಳೆಯಂತಕ್ಕದ್ದು ಅಂತ ನೋಂದಣಿ ಮಾಡ್ಕಂತಾರೆ. ಹೊಲದಲ್ಲಿ ನೀವ್ ಹೆಂಗ್ ಖಾತೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ಹೆಸರಿಗೆ ಇದ್ ಮಾಡ್ಕಂತಿರೋ, ಯಾಕೆ ಇದು ಅಷ್ಟೊಂದು ಇಂಪಾರ್ಟೆನ್ಸ್ ಅಂತ ನೋಡಕ್ ಹೋದ್ರೆ 100 ಹಿಂದಗಡೆ. ಸೊ ಏನ್ ಮಾಡ್ತಾರಂದ್ರೆ, ನಮ್ ದೇಶದಲ್ಲಿ ಅರ್ಶನ, ಸೊ ಟರ್ಮರಿಕ್ ಅನ್ನೋದನ್ನ ಅಮೆರಿಕದಲ್ಲಿ ಏನ್ ಮಾಡ್ಬಿಡ್ತಾರೆ, ಒಂದ್ ಕಂಪನಿ ಅವ್ರ ಹೆಸರಿಗೆ, ಇವಾಗ ಹೆಂಗೆ ನೀವು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂತಿರೋ ಅದೇ ರೀತಿ ಈ ಬೌದ್ಧಿಕ ಹಕ್ಕುಗಳು ಅಂತ ಬರ್ತವೆ. ನಿಮ್ಮ ಐಡಿಯಾ, ಐಡಿಯಾ ಇರೋದ್ರಿಂದನೆ ಇವಾಗೆಲ್ಲ ಕಾರ್ ಕಂಪನಿಗಳು ಬಂದಿರೋದು, ಜಾಸ್ತಿ ಕಾರ್ಖಾನೆಗಳು ಎಲ್ಲ ಬಂದಿರೋದು. ಏನಕ್ಕಂದ್ರೆ ಅವ್ರು ಮಾಡೋಂತ ಕೆಲಸನ ನೀವು ಪ್ರೊಟೆಕ್ಷನ್ ಮಾಡಿರೆ, ಅವನು ಅದೇ ಪದಾರ್ಥನ ಉತ್ಪತ್ತಿ ಮಾಡ್ತಾನೆ, ಅಥವಾ ಉತ್ಪತ್ತಿ ಮಾಡಿರೋಂತ ಪದಾರ್ಥನ ಇನ್ನೊಬ್ಬ ಯಾರೋ ಕದ್ದು ಅಥವಾ ಇನ್ನೊಬ್ಬ ಯಾರೋ ಅದನ್ನ ಇಮಿಟೇಟ್ ಮಾಡಿ ಮಾರ್ಬಿಟ್ರೆ, ಸೊ ಅವನಿಗೆ ಏನು ಲಾಭ? ಸೊ ಅವಾಗ ಏನಾಗುತ್ತೆ, ಒಳ್ಳೊಳ್ಳೆ ಜೀವನಕ್ಕೆ ಅಗತ್ಯವಾದ ವಸ್ತುಗಳನ್ನ ಉತ್ಪಾದನೆ ಮಾಡೋದು. ಇವಾಗ ಒಂದು ಕಾರು ಕೂಡ ಅಗತ್ಯನೆ, ಅಥವಾ ಒಂದು ಮೊಬೈಲ್ ಸೆಟ್ ಕೂಡ ಅಗತ್ಯನೆ, ಅಥವಾ ಒಂದು ಇಂಟರ್ನೆಟ್ ಕೂಡ ಒಂದು ಅಗತ್ಯನೆ. ಸೊ ಇವೆಲ್ಲ ಏನು, ಮನುಷ್ಯನ ಒಂದು ಬುದ್ಧಿಶಕ್ತಿಯಿಂದ ಅವನ ಜೀವನ ಸರಳತೆಗೋಸ್ಕರ ಉಪಯೋಗಿಸೋದು. ಆ ಸರ್ವಿಸ್ ಕೊಡ್ತಾನೆ ಅಥವಾ ಒಂದು ಕಂಪನಿ ಹುಟ್ಟಾಕ್ತಾನೆ ಅಂದ್ರೆ ಅವನ್ನ ಸೆಕ್ಯೂರಿಟಿ ಮಾಡ್ಬೇಕು ನಾವು. ಈ ಅಮೆರಿಕದಲ್ಲಿ ಏನಾಯ್ತು, ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕಾರ್ಖಾನೆಗಳ ಉದ್ದರೀಕರಣ ಅಲ್ಲಿ ಜಾಸ್ತಿ ಆಯ್ತು ಇಡೀ ನಮ್ಮ ಪ್ರಪಂಚದಲ್ಲೇ. ಆವಾಗ ಅಲ್ಲಿ ಏನ್ ಮಾಡ್ತಾರೆ, ಅವ್ರವ್ರ ಇಂಡಸ್ಟ್ರಿಗಳನ್ನ ಅವ್ರ ಕಾರ್ಖಾನೆಗಳನ್ನ ಸಂರಕ್ಷಣೆ ಮಾಡಕ್ಕ ಆ ದೇಶದಲ್ಲಿ ಬೌದ್ಧಿಕ ಹಕ್ಕುಗಳು ಅಂತ ತಾಂಬರ್ತಾರೆ. ಈ ಬೌದ್ಧಿಕ ಹಕ್ಕುಗಳು ತಾಂಬಂದಾಗ ಎಲ್ಲಾ ವಸ್ತುಗಳಿಗೂ ಕೂಡ ಬೌದ್ಧಿಕ ಹಕ್ಕುಗಳು ಅಂತ ಕೊಡ್ತಾರೆ. ಫಸ್ಟ್ ಇದನ್ನ ಇದ್ ಮಾಡಿದ್ದು ಯುರೋಪಿನ ಯುಕೆ ಬ್ರಿಟಿಷ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಆಕ್ಟ್ ಆಗಿ ಪಾಸ್ ಮಾಡ್ತಾರೆ ಲಂಡನ್ ಅಲ್ಲಿ. ಪಾಸ್ ಮಾಡಿ ಅದಕ್ಕೊಂದು ಸಂವಿಧಾನಿಕ ಹಕ್ಕು ಪ್ರಜೆಗಳಿಗೆ ಅಂತ ಕೊಟ್ಬಿಡ್ತಾರೆ. ಅಮೆರಿಕದಲ್ಲೂ ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅವರು ಫಸ್ಟ್ ಟೈಮ್ ಸಂವಿಧಾನಿಕ ಕಾಯ್ದೆ ಅಥವಾ ಹಕ್ಕು ಅಂತ ಕೊಟ್ಟಾಗ ಸೊ ಅದೇನಾಗುತ್ತೆ, ಎಲ್ಲ ಬೌದ್ಧಿಕ ವಸ್ತುಗಳು ಅಥವಾ ಈ ಲ್ಯಾಂಡ್ ಪ್ರಾಪರ್ಟಿ ಅಂತ ಏನಿರ್ತವೋ ಅದೇ ರೀತಿನೇ ಕೊಡ್ತಾರೆ. ಅದ್ ಎಷ್ಟು ವರ್ಷದ ಕೊಡ್ತಾರೆ ಅಂದ್ರೆ 20 ವರ್ಷಕ್ಕಂತ ಕೊಡ್ತಾರೆ. ಅದ್ 20 ವರ್ಷ ಆದ್ಮೇಲೆ ಅದ್ ಎಲ್ಲಾ ಪ್ರಜೆಗಳಿಗೂ ಸೇರ್ತಕ್ಕದ್ದು ಅಥವಾ ಆ ದೇಶಕ್ಕೆ ಸೇರ್ತಕ್ಕದ್ದು ಅಂತ ಮಾಡ್ತಾರೆ. ಈ ಹಕ್ಕುಗಳು ಪ್ರತಿಯೊಂದು ದೇಶದಲ್ಲೂ ಒಂದೊಂದರ ಇರ್ತವೆ. ಅಷ್ಟು ವರ್ಷವರೆಗೂ ಒಬ್ಬ ವ್ಯಕ್ತಿ ಯಾರದ ಕಂಡಿಡಿದಿರ್ತಾನೋ ಅಥವಾ ಯಾರದನ್ನ ಉತ್ಪಾದನೆ ಮಾಡ್ತಿರ್ತಾನೋ ಅವನ ಹೆಸರಿಗೆ ಇರುತ್ತೆ. ಅದಾದ್ಮೇಲೆ ಆ ದೇಶದ ಎಲ್ಲಾ ಜನಕ್ಕೂ ಸೇರ್ತಕ್ಕಂತ ವಸ್ತು ಅದು. ಹಿಂಗಿರೋವಾಗ ಏನ್ ಮಾಡ್ತಾರೆ, ಇಂಡಸ್ಟ್ರಿ ಏನು ಹಕ್ಕುಗಳು ಕೊಡ್ತಾರೋ ಅದೇ ರೀತಿ ಈ ಸಸ್ಯಗಳಿಗೂ ಅದೇ ರೀತಿ ಹಕ್ಕುಗಳು ಕೊಟ್ಬಿಡ್ತಾರೆ. ಹೊರಗಡೆಯಿಂದ ನಮ್ಮ ದೇಶಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಇಲ್ಲಿರುವಂತ ಪದಾರ್ಥಗಳು ಸಾಂಬಾರ್ ಪದಾರ್ಥಗಳೆಲ್ಲ ತಗೊಂಡೋಗಿರ್ತಾರಲ್ಲ, ಹಂಗೆ ಈ ಅರ್ಶನೂ ತಗೊಂಡೋಗಿರ್ತಾರೆ. ಅರ್ಶನದ ಏನಪ್ಪ ಇಂಪಾರ್ಟೆನ್ಸ್ ಅಂದ್ರೆ ಮೆಡಿಸಿನಲ್ ವ್ಯಾಲ್ಯೂ, ಔಷಧಿ ಗುಣಲಕ್ಷಣ. ಸೊ ಅವನೇನ್ ಮಾಡ್ತಾನೆ, ನಮ್ ದೇಶದಿಂದ ತಗೊಂಡೋಗ್ಬಿಟ್ಟು ಅಮೆರಿಕದಲ್ಲಿ, ಸೊ ಅಲ್ಲಿ ಕಾಯ್ದೆ ಇರುತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು, ಅವ್ರೇನ್ ಮಾಡ್ತಾರೆ ಅಮೆರಿಕದವರು ಬೇರೆ ಬೇರೆ ದೇಶಗಳಿರ್ತಾವಲ್ಲ ಆ ದೇಶಗಳಲ್ಲೆಲ್ಲ ಇವರೊಂದು ಒಪ್ಪಂದ ಮಾಡ್ಕೊಂತಾರೆ. ಸೊ ನಮ್ ದೇಶದಲ್ಲಿ ಉತ್ಪಾದನೆ ಆಗಿ ನಮ್ ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗಿರೋದನ್ನ ನೀವು ಬೇರೆ ದೇಶದಲ್ಲಿ ಮಾರಾಟ ಮಾಡಬಾರ್ದು. ರಿಜಿಸ್ಟ್ರೇಷನ್ ಮಾಡಿಸಿರ್ತಾನ ಆ ವಸ್ತುನ ಇನ್ನೊಬ್ಬ ಮೂರನೇ ವ್ಯಕ್ತಿ ಯಾರು ಕೂಡ ಅದನ್ನ ಉತ್ಪಾದನೆ ಮಾಡಂಗಿಲ್ಲ. ಅದನ್ನ ಮಾರಾಟ ಮಾಡಬೇಕು ಅಂದ್ರೆ ಇವನ್ ಪರ್ಮಿಷನ್ ಬೇಕು, ಇವನೊಬ್ನೇ ಮಾರಾಟ ಮಾಡಬೇಕು. ಹಿಂಗಿರೋವಾಗ ಸೊ ಅವ್ರೇನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಯಾರು ಕೂಡ ಅರ್ಶನ ಉಪಯೋಗಿಸಬಾರ್ದು ಅಂತ ಅಮೆರಿಕದ ಸುಪ್ರೀಂ ಕೋರ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಯುರೋಪ್ ಅಲ್ಲೂ ಕೂಡ ಇದು ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಯುರೋಪ್ ಅಲ್ಲಿ ಒಬ್ರು ಲೇಡಿ ಪಾರ್ಲಿಮೆಂಟರಿ ಇರ್ತಾರೆ, ಅವರು ಕೂಡ ಹಿಂಗೆ ಹಸಿರು ಸೇನೆ ಅಂತ ಕಟ್ಕೊಂಡು ಯುರೋಪ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅದೊಂದೊಂದು ವಿಂಗ್ ಇರುತ್ತೆ. ಸೊ ಅಲ್ಲಿ ಇದನ್ನ ಹೇಳ್ತಾರೆ, ಯುರೋಪ್ ಕಂಟ್ರೀಸ್ಗಳಲ್ಲೂ ಈ ರೀತಿ ಮಾರಬಾರ್ದು ನೀವು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಇಂಡಿಯಾ ಗವರ್ಮೆಂಟ್ ಗೆ ನೋಟಿಸ್ ಕೊಡ್ತಾರೆ, ನೀವು ಅರ್ಶನ ಅನ್ನೋದು ಯಾರು ಕೂಡ ಉಪಯೋಗಿಸಬಾರ್ದು, ನಮ್ ಪರ್ಮಿಷನ್ ಇಲ್ದಿರಂಗೆ ತೀರಾ ಮಾರಾಟ ಕೂಡ ಮಾಡಬಾರ್ದು ಅಂತ. ಅರ್ಶನ ಅನ್ನೋದು ತಲತಲಾಂತರಗಳಿಂದ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರುವಂತ ಪದಾರ್ಥ, ಹಂಗಾಗಿ ನೀವ್ ಯಾರು ನಮಗೆ ಹೇಳಕ್ಕೆ ಇದು ನಮ್ ದೇಶದಲ್ಲಿರುವಂತ ಪದಾರ್ಥ ಅಂತ ಇದ್ ಕೇಳ್ತಾರೆ. ಎಲ್ಲಾ ದೇಶಗಳ ಕಡೆಯಿಂದ ಒಡಂಬಡಿಕೆಗಳು ಆಗಿರ್ತವೆ. ಸೊ ಆ ಒಡಂಬಡಿಕೆ ಪ್ರಕಾರ ನೀವು ಮಾರಬಾರ್ದು, ಇಂಡಿಯಾದಲ್ಲಿ ಮಾರಬಾರ್ದು ಅಂತ ಹೇಳಕ್ಕಾಗುತ್ತ ಅರ್ಶನ? ಆದ್ರಿಂದ ಅವಾಗ ಏನ್ ಮಾಡ್ತಾರೆ, ಒಂದು ಸಪರೇಟ್ ಆರ್ಗನೈಸೇಷನ್, ಸೊ ಫಾರ್ಮರ್ಸ್ ಆರ್ಗನೈಸೇಷನ್ ನ್ಯೂಡೆಲ್ಲಿಯಲ್ಲಿ ಇರುತ್ತೆ. ಅದರಲ್ಲಿ ವಂದನಾ ಶರ್ಮಾ ಅಂತ ಒಬ್ರು ವುಮೆನ್ ಇರ್ತಾರೆ, ಅವರು ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಲೇಡಿ, ಮತ್ತೆ ಇನ್ನೊಬ್ರು ಇಂಟರ್ನ್ಯಾಷನಲ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಫೆಡರೇಷನ್ ಅಂತ ಇರುತ್ತೆ. ಸೊ ಇವ್ರ ಮೂವರು ಸೇರ್ಕೊಂಡು ಈ ಕಂಪ್ನಿ ಮೇಲೆ ಕೇಸ್ ಹಾಕ್ತಾರೆ ಅಮೆರಿಕದಲ್ಲೇ. ಸೊ ಯುರೋಪ್ ಪಾರ್ಲಿಮೆಂಟ್ ಇಂದ ಪರ್ಮಿಷನ್ ತಗೊಂಡು ಕೇಸ್ ಹಾಕ್ತಾರೆ, ಮತ್ತೆ ಯುರೋಪ್ ಪಾರ್ಲಿಮೆಂಟ್ ಇಂದನೂ ಇವರಿಗೆ ನೋಟಿಸ್ ಕೊಡ್ತಾರೆ. ಅವಾಗ ನಮ್ಮ ಕರ್ನಾಟಕದ ರೈತ ಸಂಘನು ಕೂಡ ಇನ್ವಾಲ್ವ್ ಆಗುತ್ತೆ ಫೈಟ್ ಅಲ್ಲಿ, ಎಲ್ಲಾ ಡಿಸಿ ಕಚೇರಿಗಳ ಮುಂದೆ ಕೂಡ ಪ್ರತಿಭಟನೆ ಮಾಡ್ತಾರೆ. ಸೊ ಪ್ರತಿಭಟನೆ ಮಾಡಿ ಆ ತಾಯಿ ನಮ್ಮ ದೇಶದ ಅರ್ಶನ ಎಲ್ಲಾ ದಾಖಲೆಗಳನ್ನು US ಕೋರ್ಟಿಗೆ ಕೊಟ್ಟು ಫೈಟ್ ಮಾಡಿ ಆ ರಿಜಿಸ್ಟ್ರೇಷನ್ ನ ಕ್ಯಾನ್ಸಲ್ ಮಾಡಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ಅರ್ಶನ ಅನ್ನೋದು ನಮ್ಮ ದೇಶಕ್ಕೆ ಸೇರ್ತಕ್ಕದ್ದು ಅಂತ. ಇದೊಂದೇ ಡ್ಯಾಮೇಜ್ ಅಲ್ಲ ನಮಗೆ ಆಗಿದ್ದು, ಬಾಸುಮತಿ ಅಂತ ಅಕ್ಕಿ ಕೇಳಿದಿರಲ್ಲ, ಸುವಾಸನೆಗೆ ಫೇಮಸ್ ದೇಶಕ್ಕೆ, ಇವತ್ತು ಅಗ್ರಿಕಲ್ಚರ್ ಇಂದ ಲಾಭ ಅಂತ ಅಂದ್ರೆ ಬಾಸುಮತಿ ಅಕ್ಕಿಯಿಂದ 30,000 ಕೋಟಿ ರೆವಿನ್ಯೂ ಕ್ರಿಯೇಟ್ ಮಾಡುತ್ತೆ ಒಂದ್ ವರ್ಷಕ್ಕೆ ಬಾಸುಮತಿ ಅಕ್ಕಿ. ಅದು ಎಲ್ಲಿ ಬೆಳೀತಾರೆ ಅಂದ್ರೆ ಹಿಮಾಲಯದ ಪರ್ವತ ಶ್ರೇಣಿಗಳು ತಪ್ಪಲ್ಲಿ ಕೆಳಗಡೆಯಲ್ಲಿ, ಈ ಹರಿಯಾಣ ಉತ್ತರಾಖಂಡ್ ಈ ಸೈಡ್ ಅಲ್ಲಿ ಬೆಳೆಯೋದಷ್ಟೇ. ಅದು ಬೇರೆ ಕಡೆನೂ ಬೆಳೀತಾರೆ, ಆದ್ರೆ ಆ ಸುವಾಸನೆ ಬರಲ್ಲ. ಅದು ಆ ಹಿಮ ಪ್ರದೇಶದಲ್ಲಿ ಬೆಳೆದ್ರೇನೆ ಆ ಸುವಾಸನೆ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅವು ಉದ್ದ ಅಕ್ಕಿ ಇರ್ತವೆ, ಬಿರಿಯಾನಿಗೆಲ್ಲ ಬಳಸ್ತಾರೆ ಅವನ್ನ ಜಾಸ್ತಿ. ಪ್ರಪಂಚದೇ ಆದಂತ ಭಾರಿ ಬೇಡಿಕೆ ಇರುವಂತ ಅಕ್ಕಿ ಅದು. ಅದನ್ನು ಕೂಡ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಟೆಕ್ಸಮತಿ ಅಂತ ಕಂಪನಿ ಬರುತ್ತೆ, ಅದನ್ನ ಬಾಸುಮತಿನ ಟೆಕ್ಸಮತಿ ಅಂತ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಿಡ್ತಾನೆ ಇದೇ ಕಾನೂನಲ್ಲಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ ಅದಕ್ಕೂ ಕೂಡ ಸರ್ಕಾರ ಫೈಟ್ ಮಾಡಬೇಕ ಬರುತ್ತೆ. ಸೊ ಸರ್ಕಾರ ಅದಕ್ಕೂ ಫೈಟ್ ಮಾಡಿ ಕ್ಯಾನ್ಸಲ್ ಮಾಡುತ್ತೆ. ತಿರ್ಗ ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಬೇವಿನಲ್ಲೂ ಕೂಡ ರಿಜಿಸ್ಟ್ರೇಷನ್ ಆಗಿ ಪೇಟೆಂಟ್ ಆಗಬಿಡುತ್ತೆ. ಸೊ ಅದನ್ನು ಕೂಡ ಇವರು ಫೈಟ್ ಮಾಡ್ತಾರೆ. ಸೊ ಫೈಟ್ ಮಾಡಿ ಅದನ್ನ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ. ಸೊ ಇವೆಲ್ಲ ಏನು, ನಮ್ ದೇಶದಲ್ಲಿರುವಂತ ಸಸ್ಯ ಸಂಪತ್ತುಗಳು ಇವು. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಸಸ್ಯ ಸಂಪತ್ತು ಇರುವಂತ ಪ್ರದೇಶ ಯಾವುದು ಅಂದ್ರೆ ಭಾರತ. ಲೇಟ್ ಆದ್ರೂ ಇಂಪ್ಲಿಮೆಂಟ್ ಮಾಡಲೇಬೇಕಾಯ್ತು, ಮಾಡಿದರೆ ಇವಾಗ. ಇದಾದ್ಮೇಲೆ ಓಕೆ, ಸಸ್ಯ ಸಂಪತ್ತು ಸಂರಕ್ಷಣೆ ಇವೆಲ್ಲ ಮಾಡ್ಕೊಬೇಕು, ದೇಶದ ಒಂದು ಜವಾಬ್ದಾರಿ. ಸೊ ಯಾಕಂದ್ರೆ ಸಸ್ಯ ಸಂಪತ್ತುಗಳಿಗಿರುವ ಬೆಲೆ, ಅದರಿಂದ ಅದನ್ನ ಸಂರಕ್ಷಣೆ ಮಾಡಬೇಕು. ಸಸ್ಯ ತಳಿ ರಕ್ಷಣೆ ಏಕೆ ಬೇಕು? ವಿಶ್ವ ವಾಣಿಜ್ಯ ಸಂಸ್ಥೆ ಒಪ್ಪಂದಕ್ಕೆ ಬದ್ಧರಾಗಲು. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಅಂತೀವಿ, ವಿಶ್ವ ವ್ಯಾಪಾರೀಕರಣ ಒಪ್ಪಂದಕ್ಕೆ ನಾವು ಸೈನ್ ಮಾಡಿರ್ತೀವಿ. ತಿರ್ಗಾ ಮತ್ತೆ ಬೌದ್ಧಿಕ ಆಸ್ತಿ ಹಕ್ಕುಗಳ ರಕ್ಷಣೆ ಅಂದ್ರೆ ಸಸ್ಯ ತಳಿ ಸಂರಕ್ಷಣೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ. ನಮ್ಮ ಪುರಾತರು ಕೂಡ ಅಭಿವೃದ್ಧಿ ಪಡಿಸ್ಕೊಂಡ್ಬಂದಿದ್ದಾರೆ ಕೆಲವೊಂದು ತಳಿಗಳನ್ನ. ನಮ್ಮ ವಿಜ್ಞಾನಿಗಳು ಕೂಡ ಸಸ್ಯ ತಳಿನ ಅಭಿವೃದ್ಧಿ ಪಡಿಸಿದ್ದಾರೆ. ಆದ್ರಿಂದನೇ ಒಂದ್ ಎಕರೆಗೆ 25-30 ಕ್ವಿಂಟಲ್ ಅಕ್ಕಿ ಬೆಳೆಯೋದು ಅಥವಾ ಬೇರೆ ಯಾವುದೇ ಬೆಳೆಯನ್ನ ಬೆಳೆಕ ಆಗಿರೋದು. ಇವಾಗ ಅವನು ಅಭಿವೃದ್ಧಿ ಪಡಿಸಿರ್ತಾನೆ, ಇನ್ನೊಬ್ಬ ಯಾರೋ ಅದನ್ನ ಕದ್ಕೊಂಡೋಗಿ ಇನ್ನೊಂದು ಹೆಸರಲ್ಲಿ ಅವನು ಮಾರಾಟ ಮಾಡಿದ್ರೆ ಅವನು ಅಭಿವೃದ್ಧಿ ಪಡಿಸೋನಿಗೆ ಏನು ಉತ್ತೇಜನ ಕೊಟ್ಟಂಗಾಗ್ತದೆ? ಅವ್ನು ನೆಕ್ಸ್ಟ್ ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಅಭಿವೃದ್ಧಿ ಪಡಿಸಿರುವಂತ ಸಸ್ಯ ತಳಿನ ರಕ್ಷಣೆ ಮಾಡಬೇಕು ಸರ್ಕಾರದಿಂದ. ಆ ರಕ್ಷಣೆ ಮಾಡಿದ್ರೆ ಮಾತ್ರ ಅವನು ಅಭಿವೃದ್ಧಿ ಪಡಿಸ್ತಾನೆ. ಇವಾಗ ರೈತರ ನೀವೇ ಆಗ್ಲಿ, ನಿಮ್ ವಸ್ತುನ ಇನ್ನೊಬ್ಬ ಯಾರೋ ಕದ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರಿದಾಗ ಸರ್ಕಾರ ಒಂದು ಕಾಯ್ದೆ ಮುಖಾಂತರ ಕೇಳಿರೆ ಅಭಿವೃದ್ಧಿ ಪಡಿಸೋ ಕೆಲಸದಲ್ಲಿ ಮುಂದುವರಿತೀರ. ಸೊ ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಪ್ರೈವೇಟ್ ಕಂಪನೀಸ್ಗಳು ಬರ್ತವೆ. ಸೊ ಪ್ರೈವೇಟ್ ಕಂಪನೀಸ್ಗಳು ಕೂಡ ಈ ಸಸ್ಯ ತಳಿ ಅಭಿವೃದ್ಧಿ ಪಡಿಸೋಕೆ ಮುಂದೆ ಬರ್ತವೆ. ಸೊ ಅವ್ರಿಗೆ ರಕ್ಷಣೆ ಕೊಟ್ಟರೆ ಮಾತ್ರ ಅವರು ಕೂಡ ಸಸ್ಯ ತಳಿ ಅಭಿವೃದ್ಧಿ ಪಡಿಸ್ತಾರೆ. ಅದೇ ರೀತಿ ಸರ್ಕಾರದ ಸೌಮ್ಯದಲ್ಲಿ ಇರುವಂತ ವಿಜ್ಞಾನಿಗಳು ಕೂಡ ಅವರು ಸಸ್ಯ ತಳಿ ಅಭಿವೃದ್ಧಿ ಪಡಿಸೋದಕ್ಕೆ ರಕ್ಷಣೆ ಇದ್ರೆ ಮಾತ್ರ ಅವರು ಕೂಡ ಉತ್ಸಾಹದಿಂದ ಸಸ್ಯ ತಳಿ ಅಭಿವೃದ್ಧಿ ಪಡಿಸ್ತಾರೆ. ಆದ್ರಿಂದ ಸಸ್ಯ ತಳಿ ರಕ್ಷಣೆ ಮಾಡಬೇಕು ಮತ್ತೆ ಅಭಿವೃದ್ಧಿನ ಹಕ್ಕುಗಳನ್ನ ಕೊಡಬೇಕು, ವಿಜ್ಞಾನಿಗಳು ಕೊಡಬೇಕು ಮತ್ತೆ ರೈತರು ಕೂಡ ತಲೆ ತಲಾಂತರಗಳಿಂದ ರಕ್ಷಣೆ ಮಾಡ್ಕೊಂಡು ಮತ್ತೆ ಕೆಲವೊಂದು ಅಭಿವೃದ್ಧಿ ಕೂಡ ಮಾಡ್ಕೊಂಡ್ಬಂದಿರ್ತಾರೆ. ತಿಳುವಳಿಕೆ ಇರುವಂತ ರೈತರುಗಳು ಅವರು ಕೂಡ ವಿಜ್ಞಾನಿಗಳ ತರನ ತಿಳುವಳಿಕೆಗಳಿಂದ ಅಭಿವೃದ್ಧಿ ಪಡಿಸಿರ್ತಾರೆ. ಅದು ಕೂಡ ಅವರು ಅಭಿವೃದ್ಧಿ ಪಡಿಸಿರೋ ಕೆಲಸನ ಉತ್ತೇಜನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅದನ್ನ ರಕ್ಷಣೆ ಮಾಡಬೇಕು. ಇದೇ ರೀತಿ ತಿಳುವಳಿಕೆ ಇರುವಂತ ರೈತರುಗಳು ಅಮೆರಿಕದಲ್ಲಿ ಅವರವರೇ ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೆ. ತುಂಬಾ ತಿಳುವಳಿಕೆ ಇರೋ ಟೆಕ್ನಾಲಜಿಕಲ್ ಫಾರ್ಮರ್ಸ್ ಅಂತ ಕರಿತೀವಿ. ಅಲ್ಲಿ ಸರ್ಕಾರದ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಕಡಿಮೆ ಇರುತ್ತೆ. ಅಲ್ಲಿ ರೈತರುಗಳೇ ಜಾಸ್ತಿ ಅವ್ರಿಗೇನ್ ಬೇಕು, ಯಾವ ರೀತಿ ಇಳುವರಿ ಕೊಡುವಂತ ತಳಿ ಬೇಕೋ ಅವರ ಸ್ವಂತ ಬುದ್ಧಿವಂತಿಕೆಯಿಂದನೇ ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೆ. ಅವರೇ ಕಂಪನಿ ಸ್ಟಾರ್ಟ್ ಮಾಡ್ಕೊಂಡು ಅವರೇ ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೆ. ಇವರೆಲ್ಲ ಒಂದ್ ಕಡೆ ಸೇರ್ಕೊಂಡು ನಾವಿವೆಲ್ಲ ಅಭಿವೃದ್ಧಿ ಪಡಿಸಿದೀವಿ, ಇನ್ನೊಬ್ಬ ಯಾರೋ ಕದ್ಕೊಂಡೋಗಿ ನಮ್ಮ ತಳಿಗಳನ್ನ ಮಾರಾಟ ಮಾಡ್ಕೊಂಡ್ರೆ ನಮಗೇನ್ ಲಾಭ ಅನ್ಬಿಟ್ಟು ಏನ್ ಮಾಡ್ತಾರೆ, ಅವರೆಲ್ಲ ಒಂದು ಸೇರ್ಕೊಂಡು ಸರ್ಕಾರಕ್ಕೆ ಒಂದು ಬೇಡಿಕೆ ಇರ್ತಾರೆ. ಸಸ್ಯ ತಳಿಗಳನ್ನ ಕೂಡ ನೀವ್ ಹೆಂಗೆ ಪೇಟೆಂಟ್ ಬೇರೆ ವಸ್ತುಗಳಿಗೆ ಹೆಂಗ್ ರಕ್ಷಣೆ ಕೊಡ್ತೀವೋ ಒಂದ್ 20 ವರ್ಷದವರೆಗೂ ಅದೇ ರೀತಿ ನಮಗೂ ಕೊಡಬೇಕು ನಾವು ಅಭಿವೃದ್ಧಿ ಪಡಿಸೋದಕ್ಕೆ ಅಂತ. ಆದ್ರಿಂದ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಸ್ಯ ತಳಿ ಸಂರಕ್ಷಣೆ ಮತ್ತೆ ಅಭಿವೃದ್ಧಿ ಪಡಿಸೋರಿಗೆ ಹಕ್ಕುಗಳನ್ನ ಕೊಡಬೇಕು ಅಂತ ರೆಡಿ ಆಗುತ್ತೆ. ಅದನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂತ ಬರುತ್ತೆ, ಉಪಾವೋ ಅಂತ. 1968 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಅದು ಒಂದು 3-4 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ವಿಜ್ಞಾನಿಗಳು ಮತ್ತು ರೈತರುಗಳು ಸೊ ಎಲ್ಲಾ ಸೇರ್ಕೊಂಡು ಅದನ್ನ ಚೇಂಜ್ ಮಾಡ್ಕೊಂತಾ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಇದನ್ನ ಎಲ್ಲಾ ದೇಶಗಳಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಅನುಸರಿಸಿ ಅನ್ಬಿಟ್ಟು ಸೈನ್ ಮಾಡಿ ಅಂತ ಇಡ್ತಾರೆ ವಿಶ್ವ ವಾಣಿಜ್ಯ ಸಂಸ್ಥೆಯಲ್ಲಿ. ಅವ ಭಾರತನು ಕೂಡ ಇರುತ್ತೆ. ಭಾರತ ಅತಿ ಹೆಚ್ಚು ಸಸ್ಯ ತಳಿ ವೈವಿಧ್ಯತೆ ಹೊಂದಿರೋ ದೇಶ, ಇದು ನಮಗೆ ಬೇಕೇ ಬೇಕು. ಸೊ ಆದ್ರಿಂದ ಸೈನ್ ಮಾಡ್ತಾರೆ. ಸೈನ್ ಮಾಡಿದ್ಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಕಾಯ್ದೆ ತರಬೇಕು. ಆ ಕಾಯ್ದೆಗೆ ಕಾನೂನುಗಳು ಕೂಡ ಅವರು ರಚಿಸಿರ್ತಾರೆ. ನೀವು ಯಥಾವತ್ತಾಗಿ ಆದ್ರೂ ನಿಮ್ಮ ದೇಶದಲ್ಲಿ ಕಾಯ್ದೆ ಮಾಡಿ, ಇಲ್ಲ ಅಂದ್ರೆ ನಿಮಗ್ ಬೇಕಾಗಿರುವಂತ ಕಾಯ್ದೆಗಳನ್ನ ಮಾಡ್ಕೊಳ್ಳಿ, ಅದರಲ್ಲಿ ನಾವು ರಚಿಸಿರುವಂತ ಕೆಲವೊಂದು ಮೂಲ ಕಾನೂನುಗಳನ್ನ ನಿಮ್ ಕಾಯ್ದೆಯಲ್ಲಿ ಇರಬೇಕು ಅಂತಾನು ಹೇಳ್ತಾರೆ. ಇದ್ ಹೇಳದ್ಮೇಲೆ ನಮ್ ದೇಶದಲ್ಲಿ ಮಾಡ್ತಾರೆ. ಸಸ್ಯ ತಳಿಗೆ ರಕ್ಷಣೆಯ ಮೂಲ ಕಾರಣ ವಿಜ್ಞಾನದ ಬೆಳವಣಿಗೆ ಮತ್ತು ಹೊಸ ತಳಿಗಳ ಅಭಿವೃದ್ಧಿ ಪಡಿಸೋಕೆ. ಸಸ್ಯ ತಳಿ ಅಭಿವೃದ್ಧಿ ಪಡಿಸೋದೇ ಒಂದು ಬಿಸ್ನೆಸ್ ಇಂಡಸ್ಟ್ರಿ. ಸೊ ಇವ ಮೈಕೋ, ಮಾನ್ಸೆಂಟೋ, ಸಿಂಜೆಂಟಾ ಇವೆಲ್ಲ ಇದಾವೆ. ಅವ್ರದ್ ಕೆಲಸನೇ ಸಸ್ಯ ತಳಿ ಅಭಿವೃದ್ಧಿ ಪಡಿಸೋದು. ಅದರಿಂದ ಬರುವಂತ ಲಾಭ ಅವರು ಉಪಯೋಗಿಸ್ತಾರೆ, ನಿಮಗೆ ಮಾರಾಟ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ರೈತರುಗಳು ಕೂಡ ಸಂರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿನೂ ಪಡಿಸ್ತಾ ಇರ್ತಾರೆ. ಈ ಎಂಎನ್ಸಿ ಅಲ್ಲಿ ಅಭಿವೃದ್ಧಿ ಪಡಿಸುವಂತ ವಿಜ್ಞಾನಿ, ಸರ್ಕಾರದಲ್ಲಿರುವಂತಹ ವಿಜ್ಞಾನಿಗಳು ಅಥವಾ ಬ್ರೀಡರ್ಸ್ ಅಂತ ಕರಿತೀವಿ, ಅವರಿಗೂ ಸರಿಸಮಾನ ತಿಳುವಳಿಕೆಯಲ್ಲಿ. ಪ್ರೈವೇಟ್ ಕಂಪನಿಯಲ್ಲಿರುವಂತಹ ವಿಜ್ಞಾನಿಗಳಿಗೆ ಏನ್ ಸಿಗುತ್ತೋ ಅದೇ ರೀತಿ ಸವಲತ್ತುಗಳು ಕಾನೂನು ಪ್ರಕಾರ ಸಿಗಬೇಕು ಅಂತ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಇರುವಂತಹ ಕಾನೂನುಗಳಲ್ಲಿ ಅದರಲ್ಲಿ ಯಾವುದೇ ರೀತಿಯ ರೈತರಾಗ್ಲಿ ಅಥವಾ ವಿಜ್ಞಾನಿಗಳು ಅಂತ ಆಗ್ಲಿ ಇದಿರಲ್ಲ. ಆ ಕಾನೂನಲ್ಲಿ ಸಸ್ಯತಳಿ ಸಂರಕ್ಷಣೆ ಅನ್ನೋದು ಇರಲ್ಲ. ನಮ್ಮ ದೇಶದಲ್ಲಿ ಸಸ್ಯತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೆ. ಆ ಸಸ್ಯತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರುವಂತಹ ಸಾಂಪ್ರದಾಯಿಕ ತಳಿಗಳು ಅಥವಾ ಕಾಡು ಜಾತಿಯ ಸಸ್ಯಗಳನ್ನ ಅದರಿಂದ ಮಾತ್ರ ನಾವು ಅಭಿವೃದ್ಧಿ ಪಡಿಸಕಾಗೋದು. ತಲಾತಲಾಂತರದಿಂದ ಬಂದಿರುವಂತಹ ಗಿಡಗಳಿಂದ ಅಥವಾ ಕಾಡು ಜಾತಿ ಗಿಡಗಳಿಂದ ನಾವು ಅಭಿವೃದ್ಧಿ ಪಡಿಸಕಾಗೋದು. ಅದರಿಂದ ನಾವು ಇನ್ನೊಂದು ಹೊಸ ತಳಿನ ಅಭಿವೃದ್ಧಿ ಪಡಿಸ್ತೀವಿ. ಸೊ ನೀವು ಹೊಸ ತಳಿ ಅಭಿವೃದ್ಧಿ ಪಡಿಸೋನ್ಗೆ ನೀವು ಹಕ್ಕುಗಳು ಕೊಡ್ತೀರಾ, ಒಂದು 18 ವರ್ಷ 15 ವರ್ಷ 20 ವರ್ಷ ಕೊಡ್ತೀರಾ. ಸಂರಕ್ಷಣೆ ಮಾಡ್ಕೊಂಡ್ ಬಂದಿರುವಂತ ಒಂದು ಕುಟುಂಬ ಅಥವಾ ಒಂದು ಸಮುದಾಯ ಅಥವಾ ಒಂದು ಹಳ್ಳಿಗಳು ಅಥವಾ ಒಂದು ಅಲೆಮಾರಿ ಜನಾಂಗ ಅಂತವರಿಗೆ ಏನು ವ್ಯಾಲ್ಯೂ ಕೊಟ್ಟಂಗಾಗುತ್ತೆ? ಅದಕ್ಕೆ ಏನ್ ಮಾಡ್ತಾರೆ ನಮ್ಮ ದೇಶದ ಸರ್ಕಾರ, ನಾವು ಮೊದಲು ಸಂರಕ್ಷಣೆ ಮಾಡಿರುವಂತ ರೈತರನ್ನ ನಾವು ಸನ್ಮಾನಿಸಬೇಕು ಅಥವಾ ಅವರಿಗೆ ಹಕ್ಕುಗಳನ್ನ ಕೊಡಬೇಕು. ಅದ್ರ ಜೊತೆಗೆ ಅಭಿವೃದ್ಧಿ ಪಡಿಸುವಂತವ್ರಿಗೂ ಕೂಡ ಹಕ್ಕುಗಳನ್ನ ಕೊಡಬೇಕು ಅಂತ ಹೇಳಿ, ಅದಕ್ಕೆ ಸಸ್ಯತಳಿ ಸಂರಕ್ಷಣೆ ಮತ್ತು ಸಸ್ಯತಳಿ ಅಭಿವೃದ್ಧಿ ಹಕ್ಕುಗಳು ಅಂತ ಕಾಯ್ದೆ ಅಂತ ಬಂದಿರೋದು. ಸಸ್ಯತಳಿ ವಿಜ್ಞಾನಿಗಳು ಅಂದ್ರೆ ಸಸ್ಯತಳಿ ಸಂವರ್ಧನೆ ಮಾಡುವಂತ ಬ್ರೀಡರ್ಸ್, ಅವರಿಗೆ ಪ್ರೋತ್ಸಾಹ ನೀಡುವಿಕೆ, ಸಸ್ಯತಳಿ ರಕ್ಷಣೆಗೆ ಆದ್ಯತೆ ಕೊಡುವಿಕೆ, ಸಸ್ಯತಳಿ ಸಂರಕ್ಷಣೆ ಮಾಡ್ಕೊಂಬತ್ತ ಇದಾರಲ್ಲ ಆ ರೀತಿ ಕುಟುಂಬಗಳು ಕೂಡ ಕಡಿಮೆ ಆಗ್ತಾ ಇದಾವೆ. ಇವಾಗ ಯಾರೋ ಕೆಲವು ಬಿಡಲೆಣಿಕೆ ಇರ್ಬೋದು, ಬಟ್ ಅವರ ಮಕ್ಕಳು ಕೂಡ ಇವಾಗ ಯಾವ್ದೋ ITBT ಅಲ್ಲಿ ಇರ್ತಾರೆ, ಬೇರೆ ಯಾವ್ದೋ ಇಂಡಸ್ಟ್ರಿಗೆ ಹೋಗ್ತಾ ಇರುತ್ತೆ, ಅವ್ರಿಗೆ ಆ ಪರಿಜ್ಞಾನ ಅನ್ನೋದು ಕೂಡ ಹೊರಟೋಗಿ ಬಿಟ್ಟಿರುತ್ತೆ. ಅವರು ಆ ಇಂಟ್ರೆಸ್ಟ್ ಇಂದ ಇದು ನಮ್ ಹಿರಿಯರು ರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೆ, ನಾವು ರಕ್ಷಣೆ ಮಾಡಬೇಕು ಅನ್ನೋದು ಇರಲ್ಲ. ಯಾಕಂದ್ರೆ ಸ್ಮಾರ್ಟ್ ಮಾರ್ಕೆಟ್ ಅಥವಾ ರಿಲಯನ್ಸ್ ಅಲ್ಲಿಂದ ಸಿಗ್ತಿರ್ತವೆ ಪದಾರ್ಥ ತಿಂತ ಇರ್ತಾರೆ. ಈಗ ಸಸ್ಯತಳಿ ಸಂರಕ್ಷಣೆ ಮಾಡೋರ್ಗೆ ಉತ್ತೇಜನ ಕೊಡಬೇಕು, ಅದು ಮುಂದಿನ ಪೀಳಿಗೆಗೂ ಕೂಡ ಸಿಗ್ಬೇಕು. ರಕ್ಷಣೆ ಮಾಡೋರ್ನ ನೀವು ರೆಕಗ್ನೈಸ್ ಮಾಡಲಿಲ್ಲ ಅಂದ್ರೆ ಆ ಸಸ್ಯತಳಿ ನಾಶ ಆಗೋತದೆ. ಲಕ್ಷಾಂತರ ವರ್ಷಗಳಿಂದ ಅವು ಮನುಷ್ಯನಿಗೆ ಬೇಕಾಗುವ ರೀತಿಯಲ್ಲೇ ಬೆಳವಣಿಗೆ ಹೊಂದಿರ್ತವೆ. ಮೊದಲು ಕಾಡ ಜಾತಿ ಸಸ್ಯಗಳು ಇವೆ, ಸೊ ಅವನ್ನ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ಕೆಟ್ಟ ಅಂಶಗಳು ಇರ್ತವೆ. ಅವನ್ನ ಮನುಷ್ಯನಲ್ಲಿ ತನ್ನ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಷ್ಟೋ ಕಾಲಗಳ ನಂತರ ಅದು ಮನುಷ್ಯನಿಗೆ ಉಪಯೋಗಿಸಪಡಲಕ್ಕೆ ಬಂದಿರುತ್ತದೆ ಆ ಗಿಡ. ಸೊ ಆ ಸಸ್ಯತಳಿ ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೆ. ಆ ಮಕ್ಳು ಏನನ್ನ ಸಂರಕ್ಷಣೆ ಮಾಡಲಿಲ್ಲ ಅಥವಾ ಅದನ್ನ ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡು ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಅದು ಮುಂದಿನ ಪೀಳಿಗೆಗೆ ಆ ಸಸ್ಯನೇ ಇರಲ್ಲ. ಅದಿಲ್ಲ ಅಂದ್ರೆ ಸರ್ಕಾರಗಳು ಅಥವಾ ಕೃಷಿ ಇಲಾಖೆ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ICAR ಸಂಸ್ಥೆಗಳು ಅಭಿವೃದ್ಧಿಪಡಿಸಿರುವಂತಹ ಗಿಡದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಅಂತ ತಳಿಗಳನ್ನ ನೀವು ಬೆಳೀತಾ ಬೆಳೀತಾ ಇದ್ರೆ ಡಿಸೀಸಸ್ಗಳು ಮತ್ತೆ ಪೀಡೆಗಳು ಕೀಟಬಾಧೆ ಇವಕ್ಕೆಲ್ಲ ಜಾಸ್ತಿ ತುತ್ತಾಗ್ತಾ ಇರ್ತವೆ. ರೋಗ ನಿರೋಧಕ ಶಕ್ತಿ ಅನ್ನೋದು ಇರಲ್ಲ. ಸೊ ಆ ರೋಗ ನಿರೋಧಕ ಶಕ್ತಿಗಳು ಈ ಸಾಂಪ್ರದಾಯಿಕ ತಳಿಗಳಲ್ಲಿ ಮತ್ತೆ ಕಾಡು ಜಾತಿ ಸಸ್ಯಗಳಲ್ಲಿ ಇರ್ತವೆ. ಅವನ್ನ ಸಂರಕ್ಷಣೆ ಮಾಡೋದು ನಾಶ ಆಗೋಯ್ತು ಅಂದ್ರೆ ಆ ಗಿಡನೇ ನಾಶ ಆಗೋಯ್ತು. ಸೊ ಅದನ್ನ ನೀವು ನೆಕ್ಸ್ಟ್ ಮುಂದಿನ ತಳಿಗೆ ಹೆಂಗ್ ಇದ್ಕೊಡ್ತೀರ? ಇವಾಗ ಕೋವಿಡ್ ಬಂದಂಗೆ ಸಸ್ಯ ತಳಿಗಳಿಗೆ ಯಾವ್ದಾದ ಕೀಟಬಾಧೆನೋ ರೋಗ ಬಾಧೆ ಬಂದು ಓದು ಅಂತ ಅಂದ್ರೆ ರೋಗ ನಿರೋಧ ಶಕ್ತಿ ಇರುವಂತ ಈ ತಳಿಗಳು ಇಲ್ಲ ಅಂದ್ರೆ ಎಲ್ಲಿ ಮುಂದಿನ ಪೀಳಿಗೆಗೆ ಊಟ ಫುಡ್? ಸೊ ಈ ಕಾಯ್ದೆ ಅನ್ನೋದು ಸಸ್ಯತಳಿ ಸಂರಕ್ಷಣೆ ಕೂಡ ಮೊದಲನೇ ಆದ್ಯತೆ, ಆಮೇಲೆ ಅಭಿವೃದ್ಧಿಪಡಿಸಿ. ಸೊ ಅಭಿವೃದ್ಧಿಪಡಿಸೋದು ಬೇಕು, ಯಾಕಂದ್ರೆ ನಮ್ಮ ದೇಶದಲ್ಲಿ ಆಲ್ರೆಡಿ 140 ಕೋಟಿ ಮೇಲೇನೆ ಐತೆ ಪಾಪ್ಯುಲೇಷನ್. ಸೊ 140 ಕೋಟಿಗೆ ಪದಾರ್ಥ ನೀವು ಸಾಂಪ್ರದಾಯಿಕ ತಳಿಗಳನ್ನ ಉಪಯೋಗಿಸಿಕೊಂಡು ನಾವು 140 ಕೋಟಿ ಜನಕ್ಕೆ ಆಹಾರ ಪದಾರ್ಥಗಳನ್ನ ಕೊಡ್ತೀವಿ ನಿಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಅಂತ ಅಂದ್ರೆ ಕಷ್ಟ. ಯಾಕಂದ್ರೆ ಅವು ಇಳುವರಿ ಕಡಿಮೆ ಇರುತ್ತೆ, ರೋಗ ರುಜಿನ ಮತ್ತೆ ರುಚಿಕರ ಆತರ ಕ್ವಾಲಿಟಿ ಕ್ಯಾರೆಕ್ಟರ್ಸ್ ಅಲ್ಲಿ ಚೆನ್ನಾಗಿರ್ತವೆ. ಆದ್ರಿಂದ ಅಂತವನ್ನ ಅಭಿವೃದ್ಧಿಪಡಿಸಿ ಪ್ರೋಗ್ರಾಮ್ ಅನ್ನೋದು ಒಂದು ಉದ್ದೇಶ, ಒಂದು ಭಾಗ. ಸೊ ಈ ಕಾಯ್ದೆ ತಾಮಂಡಿದು ಡಾಕ್ಟರ್ MS ಸ್ವಾಮಿನಾಥನ್ ಸರ್, ಅವರೇ ನಮ್ ದೇಶದ ರೈತರಿಗೆ ಹೆಂಗೆಂಗ್ ಬೇಕು ಕಾಯ್ದೆಗಳು, ರೈತರನ್ನೆಲ್ಲ ಕರ್ಕೊಂಡು ತನ್ನ ಜೊತೆಗೆ ಆ ಕಾಯ್ದೆಗಳನ್ನ ರೆಡಿ ಮಾಡಿರೋ. ಈ ಕಾಯ್ದೆಯಲ್ಲಿ ಯಾವ್ಯಾವ ರೀತಿ ಹಕ್ಕುಗಳಿದಾವೆ ಅಂತ, ತಳಿ ಸಂವರ್ಧಕನ ಹಕ್ಕುಗಳು ಅಂದ್ರೆ ಪ್ಲಾಂಟ್ ಬ್ರೀಡಿಂಗ್ ಮಾಡೋದು ಅಭಿವೃದ್ಧಿ ಪಡಿಸೋರಿಗೆ ಅವ್ರಿಗೆ ಹಕ್ಕುಗಳು, ಮತ್ತೆ ರೈತರ ಹಕ್ಕುಗಳು ರೈತರಿಗೋಸ್ಕರ ಅಂತಾನೆ ಸಪರೇಟ್ ಹಕ್ಕುಗಳಿದಾವೆ, ಮತ್ತೆ ಸಂಶೋಧಕರ ಹಕ್ಕುಗಳು. ಇವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ರಿಸರ್ಚ್ ಮಾಡ್ತಿರ್ತಾರೆ ಹುಡುಗರು, ಸೊ ಅವರಿಗೂ ಕೂಡ ಹಕ್ಕುಗಳಿರ್ತವೆ ಸಂಶೋಧನೆಗೋಸ್ಕರ ಉಪಯೋಗಿಸ್ಕೊಳಕ್ಕೆ, ಅವರಿಗೂ ಕೂಡ ಹಕ್ಕುಗಳು ಕೊಟ್ಟಿರ್ತಾರೆ. ಮತ್ತೆ ಸಸ್ಯ ತಳಿಗಳ ಉತ್ತಮ ಗುಣಮಟ್ಟದ ಬೀಜ ಉತ್ಪಾದನೆ, ಬೀಜ ಉತ್ಪಾದನೆ ಮಾಡುವಂತವರಿಗೂ ಕೂಡ ಅವ್ರಿಗೂ ಕೂಡ ಕೆಲವೊಂದು ಹಕ್ಕುಗಳಿರ್ತವೆ. ಆದರೆ ಮೂಲಭೂತ ಹಕ್ಕುಗಳು ಏನು ಅಷ್ಟೊಂದಿರಲ್ಲ. ಮೂಲಭೂತ ಹಕ್ಕುಗಳು ಯಾವಂದ್ರೆ ಸಸ್ಯ ತಳಿ ಸಂವರ್ಧನೆ, ರೈತರ ಹಕ್ಕುಗಳು, ಸಂಶೋಧಕರ ಹಕ್ಕುಗಳು. ಸಸ್ಯ ಸಂಪನ್ಮೂಲ ಕಾಪಾಡುವಿಕೆ, ರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ರೈತರ ಕೊಡುಗೆ ಅಪಾರ. ಊರಲ್ಲಿ ಒಂದು ತಿಳುವಳಿಕೆ ಇರುವಂತಹ ರೈತ ಅವ್ರ ಮನೆ ಕಸಬಾಗಿರ್ತದೆ, ಅವರು ಅದನ್ನು ಸಂರಕ್ಷಣೆ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಅವ್ರನ್ನ ರೆಕಗ್ನಿಷನ್ ಮಾಡಬೇಕು, ಅಥವಾ ಒಂದು ಸಮುದಾಯನೇ ಆ ಸಸ್ಯ ತಳಿ ಸಂರಕ್ಷಣೆಯಲ್ಲಿ ಇರ್ತಾರೆ, ಅಂಥವ್ರನ್ನ ರೆಕಗ್ನೈಸೇಷನ್ ಮಾಡಬೇಕು. ಶತಮಾನಗಳಿಂದ ರೈತರ ತಳಿ ವೈವಿಧ್ಯತೆಗೆ ನೀಡುವ ಕೊಡುಗೆ ಸಹ ಬಹಳ ಇಂಪಾರ್ಟೆಂಟ್. ಸಾಂಪ್ರದಾಯಿಕ ತಳಿಗಳ ರಕ್ಷಣೆಯಲ್ಲಿ ರೈತರ ಕೊಡುಗೆ ಅಪಾರ. ಇವೆಲ್ಲ ಕಾರಣಗಳಿಂದ ರೈತರ ಕೊಡುಗೆಯನ್ನು ಗುರುತಿಸಿ ಅವರ ಹಕ್ಕುಗಳನ್ನು ಮಾನ್ಯ ಮಾಡಲೇಬೇಕು. ಗ್ಯಾಟ್ ಒಪ್ಪಂದ ನಾವು ಟ್ರೀಟಿ ಮಾಡ್ಕೊಂಡಿರ್ತೀವಿ, ಸೈನ್ ಹಾಕಿರ್ತೀವಿ ಇಂಟರ್ನ್ಯಾಷನಲ್ ಒಪ್ಪಂದಕ್ಕೆ, ಅದರಿಂದ ಕಡ್ಡಾಯದಿಂದ ಜಾರಿಗೊಳಿಸಬೇಕು ನಮ್ಮ ದೇಶದಲ್ಲೂ ಕೂಡ. ಮತ್ತೆ ಸಸ್ಯ ತಳಿ ಅಭಿವೃದ್ಧಿ ಕಾರ್ಯವನ್ನು ಉತ್ತೇಜಿಸುವುದು, ತಳಿ ಅಭಿವೃದ್ಧಿ ಪಡಿಸೋಕೆ ಉತ್ತೇಜನ ಕೊಡೋದು, ತಳಿ ಅಭಿವೃದ್ಧಿಯಲ್ಲಿ ರೈತರ ಕೊಡುಗೆಯನ್ನು ಗುರುತಿಸುವುದು, ಯಾವ್ದಾದ್ರು ತಳಿ ಅಭಿವೃದ್ಧಿ ಪಡಿಸೋದ್ರಲ್ಲಿ ಅದರ ತಾಯಿ ಬೀಜ ಮೂಲ ತಳಿಗಳನ್ನ ಸಂರಕ್ಷಣೆ ಮಾಡಿರುವಂತವ್ರನ್ನ ಉತ್ತೇಜನ ಪಡಿಸೋದು, ಮತ್ತೆ ರೈತರಿಗೆ ವಿಜ್ಞಾನಿಗಳಷ್ಟೇ ಮಾನ್ಯ ಹಕ್ಕುಗಳನ್ನು ನೀಡುವುದು. ಕೆಲವು ತಿಳುವಳಿಕೆ ಇರುವಂತವ್ರು ಸಂರಕ್ಷಣೆ ಮಾಡಿ ಕೂಡ ಅದರಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ, ಅವರಿಗೂ ಕೂಡ ಏನ್ ಬ್ರೀಡರ್ಸ್ಗೆ ತಳಿ ಸಂವರ್ಧನೆ ಕೊಡ್ತೀವಿ ಹಕ್ಕು, ಅದೇ ರೀತಿ ರೈತರಿಗೂ ಕೂಡ ಕೊಡ್ತೀವಿ. ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ದೊರೆಯುವಂತೆ ಮಾಡಲು ಉದ್ದೇಶ ಅಂದ್ರೆ, ಎಲ್ಲಾ ಬಡ ರೈತರಿಗೂ ಆಗ್ಲಿ ಅಥವಾ ರಿಚ್ ಫಾರ್ಮರ್ಸ್ ಅಥವಾ ಎಲ್ಲಾ ರೀತಿಯ ಗುಣಮಟ್ಟದ ಬೀಜಗಳು ಮಾರ್ಕೆಟ್ ಅಲ್ಲಿ ಮಾರಕ್ ಆಗದಿದ್ರು ತನ್ನ ಊಟಕ್ಕೋಸ್ಕರ ಆದ್ರೂ ಉತ್ಪಾದನೆ ಮಾಡುವಂತ ಉತ್ತಮ ಬೀಜ ಕೊಡಬೇಕು ಅನ್ನೋದು ಈ ಕಾಯ್ದೆಯ ಧ್ಯೇಯ ಉದ್ದೇಶ. ಆಲ್ರೆಡಿ 2005 ಕಾಯ್ದೆ ಅನುಷ್ಠಾನ ಆಗಿದೆ. ಸೊ ಇದು ರಾಷ್ಟ್ರ ಮಟ್ಟದ ಸಂಸ್ಥೆ, ಇದು ಎಲ್ಲಿದೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಐತೆ. ಇದ್ರದ್ದು ಏನಂದ್ರೆ ಆಡಳಿತಾತ್ಮಕವಾಗಿ ಇದು ನೋಡ್ಗಣಂತದ್ದು, ಮತ್ತೆ ಕಾಯ್ದೆ ಅನುಷ್ಠಾನ ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು, ಮತ್ತೆ ತಳಿ ನೋಂದಣಿ ಅನುದಾನ ನೀಡುವಿಕೆ, ಅಭಿವೃದ್ಧಿ ಪಡಿಸಿರುವಂತ ತಳಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಅದಕ್ಕೆ ಯಾರ್ಯಾರು ಸಂರಕ್ಷಣೆ ಮಾಡಿದ್ದಾರೆ ಅಥವಾ ಅಭಿವೃದ್ಧಿ ಪಡಿಸಿದಾರೋ ಅವ್ರವ್ರ ತಳಿಗಳನ್ನ ಒಂದು ದಾಖಲೆ ಮಾಡ್ಕೊಂಡಿರ್ಬೇಕು. ಇವಾಗ ಯಾರು ಇನ್ನೊಬ್ರು ಇನ್ನೊಂದು ದೇಶದಲ್ಲಿ ನಿಮ್ ತಳಿನ ತಗೊಂಡೋಗಿ ಅಲ್ಲಿ ಬೆಳೆದು ಅವರು ಲಾಭ ಪಡ್ತಾ ಇದ್ರೆ, ಇಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ, ಆ ದೇಶದ ಕೋರ್ಟಿಗೆ ಅಥವಾ ನಮ್ಮ ದೇಶದ ಕೋರ್ಟಿಗೆ ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ, ನಿಮ್ ತಳಿನ ಕದ್ದು ಮಾರಿರ್ತಾನೋ ಏನ್ ಲಾಭ ಪಡೆದಿರ್ತಾನೋ ಆ ಲಾಭನೆಲ್ಲ ನಿಮಗೆ ವಾಪಸ್ ಕೊಡ್ಬೇಕು. ಆ ರೀತಿ ಇರೋದು ಹಕ್ಕು ಇದು. ಈ ಪ್ರಾಧಿಕಾರದ್ದು ಚಟುವಟಿಕೆ ಅಂದ್ರೆ ಏನಂದ್ರೆ, ಹೊಸ ಸಸ್ಯ ತಳಿಗಳ ಅಭಿವೃದ್ಧಿ ಕಾರ್ಯಕ್ರಮ ಉತ್ತೇಜಿಸುವುದು, ಸಸ್ಯ ತಳಿಗಳು, ರೈತರ ಹಕ್ಕುಗಳು ಮತ್ತು ತಳಿವರ್ಧಕ ಅಂದ್ರೆ ಬ್ರೀಡರ್ಸ್ ಹಕ್ಕುಗಳನ್ನು ರಕ್ಷಿಸುವುದು, ಕಾಯ್ದೆ ಪ್ರಕಾರ ನೋಂದಾಯಿಸಿದ ತಳಿಗಳ ಮಾಹಿತಿಯನ್ನು ದಾಖಲಿಸಿ ತಳಿಗಳನ್ನು ಗುರುತಿಸುವುದು. ಇಲ್ಲಿ ಯಾವ್ಯಾವ ಬೆಳೆಗಳ ತಳಿಗಳನ್ನ ನೀವು ರಕ್ಷಣೆ ಮಾಡಬೇಕು ಈ ಕಾಯ್ದೆ ಪ್ರಕಾರ. ಈ ಕಾಯ್ದೆ ಅನ್ನೋದು ಈ ವ್ಯವಸಾಯ ಮತ್ತೆ ಈ ತೋಟಗಾರಿಕೆ ಅಗ್ರಿಕಲ್ಚರ್ ಮತ್ತೆ ಆರ್ಟಿಕಲ್ಚರ್ ಬೆಳೆಗಳಿಗಷ್ಟೇ ಈ ಕಾಯ್ದೆ ಬರುತ್ತೆ. ಮತ್ತೆ ಮರ ಮತ್ತು ಬಳ್ಳಿಗಳು ಅಂತ ಬರ್ತಾವಲ್ಲ, ಕಾಡು ಮರಗಳು ಇವು ಎಲ್ಲ, ಅವಕ್ಕೆ ICFRE ಅಂತ ಐತೆ, ಫಾರೆಸ್ಟ್ ರಿಸರ್ಚ್ ಎಜುಕೇಶನ್ ಅಂತ. ಸೊ ಡೆಹರಾಡೂನ್ ಅವ್ರು ನೋಡ್ಕಂತಾರೆ ತೋಟಗಾರಿಕೆ ಮತ್ತೆ ಕೃಷಿ ಬೆಳೆಗಳನ್ನ, ಈ ಪ್ರಾಧಿಕಾರ ಅಷ್ಟೇ ನೋಡ್ಕೊಳುತ್ತೆ. ಸೊ ಇವರು ಇಷ್ಟಿಷ್ಟು ಬೆಳೆಗಳಿಗೆ ಅಂತ ಅಂತ ನೇಮಿಂಗ್ ಮಾಡ್ತಾರೆ, ಅಂದ್ರೆ ಹೆಸರು ಹೇಳ್ತಾರೆ. ಆ ಬೆಳೆಗಳಲ್ಲಿ ಯಾರ್ಯಾರು ಅಭಿವೃದ್ಧಿ ಪಡಿಸಿರ್ತಾರೋ, ಸಸ್ಯ ತಳಿ ಸಂರಕ್ಷಣೆ ಮಾಡಿರ್ತಾರೋ, ಅವರಿಗೆ ಇದರಲ್ಲಿ ನೋಂದಾಯಿಸುವಂತ ಹಕ್ಕಿರುತ್ತೆ. ಇದು ಸರ್ಕಾರ ಆಗಾಗ ಕಾಲಕ್ಕೆ ತಕ್ಕಂಗೆ ಚೇಂಜ್ ಮಾಡ್ತಾ ಇರುತ್ತೆ ಯಾವ್ಯಾವ ಬೆಳೆಗಳು ಅಂತ ಅಂತ ಅನ್ನೋದನ್ನ ಡಿಮ್ಯಾಂಡ್ ಬೇಸಿಸ್ ಮೇಲೆ. ನೋಂದಾಯಿಸಿದ ತಳಿಗಳ ಬಿತ್ತನೆ ಬೀಜಗಳು ರೈತರಿಗೆ ಸಮಂಜಸ ಬೆಲೆಯಲ್ಲಿ ದೊರೆಯುವಂತೆ ಮಾಡುವುದು, ವಿಶೇಷ ಆರ್ಥಿಕ ಗುಣವಿರುವ ಮತ್ತು ಕಾಡು ಜಾತಿಯ ಸಸ್ಯ ಸಂಪನ್ಮೂಲ ರಕ್ಷಣೆ ಮತ್ತು ತಳಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿರುವ ನೀಡಿರುವ ರೈತರ ಸಮುದಾಯ, ಬುಡಕಟ್ಟು ಜನಾಂಗ ಮತ್ತು ರೈತರ ಕೊಡುಗೆಯನ್ನು ಗುರುತಿಸಿ ಪುರಸ್ಕರಿಸುವುದು. ರಕ್ಷಣೆ ಮಾಡಿರೋರಿಗೆ ಒಂದು ಪ್ರೈಸ್ ಅವಾರ್ಡ್ ಮತ್ತೆ ಅವರಿಗೆ ಬೇಕಾಗಿರುವಂತಹ ಆರ್ಥಿಕ ಬಲವನ್ನು ಕೂಡ ಕೊಡ್ತಾರೆ. ರಾಷ್ಟ್ರೀಯ ಸಸ್ಯ ವಂಶಾಣು ಬ್ಯಾಂಕಿನ ಸ್ಥಾಪನೆ ಮತ್ತು ನಿರ್ವಹಣೆ. ನೀವು ರಕ್ಷಣೆ ಮಾಡಿರ್ತೀರಲ್ಲ, ಸೊ ಇವು ರಕ್ಷಣೆ ಮಾಡಿರೋವನ್ನ ನೋಂದಾಯಿಸಾದ್ಮೇಲೆ ಅವನ್ನ ದೇಶ ಸಂಪತ್ತು ನೋಂದಾಯಿಸ ಆದಂಗಾಗುತ್ತೆ. ಅವಾಗ ಅದರಲ್ಲಿ ಸ್ವಲ್ಪ ಬೀಜನ ನೀವು ಈ ರಾಷ್ಟ್ರ ಮಟ್ಟದಲ್ಲಿ ಒಂದು ಬ್ಯಾಂಕ್ ಅಂತ ಮಾಡಿರ್ತಾರೆ, ಆ ಬ್ಯಾಂಕಿಗೆ ಕೊಟ್ರೆ ಅವರು ಕೂಡ ನಿಮ್ಮಿಂದ ಏನಾದ್ರೂ ರಕ್ಷಣೆ ಮಾಡಕ್ ಆಗದಿದ್ರೆ ಏನ ನಾಶ ಆಯ್ತು, ಇವಾಗ ನಿಮ್ ಮಕ್ಳು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ, ಸೊ ಅವಾಗ ಏನ್ ಮಾಡುತ್ತೆ ಸರ್ಕಾರನೇ ನೀವು ಕೊಟ್ಟಿರುವಂತ ಬೀಜನ ರಕ್ಷಣೆ ಮಾಡ್ಕೊಂಡಿರುತ್ತೆ. 15 ವರ್ಷ 18 ವರ್ಷ ಅಂತ ಇರೋದು ನಮ್ಮ ದೇಶದಲ್ಲಿ. ಅಲ್ಲಿವರೆಗೂ ನಿಮಗೆ ಹಕ್ಕು ಇರ್ತದೆ. ಸೊ ಅದಾದ್ಮೇಲೆ ಅದು ದೇಶದ ಸಂಪತ್ತು, ಅಲ್ಲಿವರೆಗೂ ಅದು ನಿಮ್ಮ ಸಂಪತ್ತು. ಯಾಕಂದ್ರೆ ಸಸ್ಯ ತಳಿಗಳು ಯಾರು ಕೂಡ ಹುಟ್ಟುತ್ತಾ ತಗೊಂಬಂದಿರಲ್ಲ, ಅದು ನೇಚರಲ್ಲಿ ಅಥವಾ ಸಾಮಾನ್ಯವಾಗಿರುವಂತಹ ಸಂಪತ್ತು ಅದು. ಸೊ ಅದನ್ನ ರಕ್ಷಣೆ ಮಾಡಿರೋದಕ್ಕೆ ಉತ್ತೇಜನ ನಿಮ್ಮನ್ನ ರೆಕಗ್ನಿಷನ್ ಮಾಡೋದಂತ. ಸೊ ಪ್ರತಿ ಬೆಳೆಯ ತಳಿ ನೋಂದಣಿಗೆ ಅವಶ್ಯಕವಾದ ತಳಿ ವಿಶೇಷ ಗುಣ, ಏಕರೂಪತೆ, ಸದೃಢತೆ ಗುಣಗಳ ಪರೀಕ್ಷಾ ವಿಧಾನಗಳ ಕುರಿತು ಮಾರ್ಗಸೂಚಿ ಮತ್ತು ವಿವರ ಸಿದ್ಧಪಡಿಸುವುದು. ನೋಂದಣಿ ಮಾಡ್ಸಕ್ ಹೋಗ್ತಿರಲ್ಲ, ಸೊ ಇವಾಗ ಯಾವ ಗಂಧಸಾಲ ನಾವು ರಕ್ಷಣೆ ಮಾಡಕ ಮುಂದೆ ನಮ್ಮ ತಲಾಂತರದಿಂದ ನಾನು ಅಭಿವೃದ್ಧಿ ಪಡಿಸಿದೆ ಅಂತ ಅಂತ ಹೇಳ್ತೀರಾ. ಇನ್ನೊಂದು ಯಾವ್ದೋ ಜಿಲ್ಲೆ ರೈತ ಬರ್ತಾನೆ, ಇವಾಗ ಹಾಸನದವರು ಅಥವಾ ಮೈಸೂರವರು ಇಬ್ರು ಬರ್ತಾರೆ. ಸೊ ಇಬ್ರು ಬಂದಾಗ ಯಾರು ರಕ್ಷಣೆ ಮಾಡಿರೋದು ಅನ್ನೋದನ್ನ ಕಂಡಿಡಬೇಕು. ಎರಡೂ ಒಂದೇ ಆಗಿದ್ರೆ ಅಥವಾ ಮುಂಚೆನೆ ಯಾರೋ ಇನ್ನೊಬ್ರು ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಅಂದ್ಕೊಳ್ಳಿ, ನೋಂದಾಯಿಸಿರ್ತಾರೆ ಅಂತ, ಆಮೇಲೆ ನೀವು ತಗೊಂಡೋಗ್ತೀರಾ. ಯಾವ್ದು ಫಸ್ಟ್ ರಿಜಿಸ್ಟ್ರೇಷನ್ ಆಗ್ಬೇಕು, ಯಾರು ರಕ್ಷಣೆ ಮಾಡಿದ್ದಾರೆ? ಅಥವಾ ಗಂಧ ಸಾಲ ಅನ್ನೋದು ಆಲ್ರೆಡಿ ಇನ್ನು ಬೇರೆ ಯಾರೋ ಯಾರು ರಕ್ಷಣೆ ಮಾಡಿದ್ರ ಎಲ್ಲರಿಗೂ ಗೊತ್ತಿರುವಂತ ತಳಿ ಆಗಿದ್ರೆ ಅದು ನಿಮಗೆ ರಿಜಿಸ್ಟ್ರೇಷನ್ ಆಗಲ್ಲ. ಸೊ ಎಲ್ಲರ ಹತ್ರನು ಇರುತ್ತೆ ಗಂಧ ಸಾಲ ಅನ್ನೋದು. ನೀವು ಹೋಗಿ ಗಂಧ ಸಾಲ ನಾನೇ ರಕ್ಷಣೆ ಮಾಡಿರೋದು, ನಾನೇ ಅಭಿವೃದ್ಧಿ ಪಡಿಸಿರೋದು ಅಂತ ಹೋದಾಗ ಅಭಿವೃದ್ಧಿ ಪಡಿಸಿರೋದಕ್ಕೆ ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲಾ ರೀತಿಯ ರಿಜಿಸ್ಟ್ರರ್ ಇರ್ತಾರೆ ನೋಂದಾಯಿಸಿಕೊಳ್ಳಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ಮತ್ತೆ ರೈತರು ಇರ್ತಾರೆ ಸದಸ್ಯರಾಗಿ, ಬುಡಕಟ್ಟು ಜನಾಂಗದವರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಸ್ವಸಹಾಯ ಸಂಘಗಳು ಗುಂಪುಗಳು ಕೂಡ ಎಲ್ಲರೂ ಇರ್ತಾರೆ ಇದರಲ್ಲಿ. ಇದೆಲ್ಲ ರೈತರು ಸೇರ್ಕೊಂಡು ಈ ರಕ್ಷಣೆ ಈ ಕಾಯ್ದೆಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇರೋದು. ಸರ್ಕಾರಿ ಅಧಿಕಾರಿಗಳು, ರೈತರು, ಬುಡಕಟ್ಟು ಜನಾಂಗದವರು ಇವರೆಲ್ಲ ಸೇರ್ಕೊಂಡು ಇದನ್ನ ರಕ್ಷಣೆ ಈ ಕಾಯ್ದೆನ ಬೇಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇರೋದು. ಸೊ ಇದಕ್ಕೆಲ್ಲರೂ ಕೂಡ 15 ಜನ ಮೆಂಬರ್ಸ್ಗಳು ಇರ್ತಾರೆ. ಏನಾದ್ರೂ ವಿರೋಧಗಳು ಇದ್ರೆ, ನನ್ನ ತಳಿ ಬೇರೆಯವರು ರಿಜಿಸ್ಟ್ರೇಷನ್ ಮಾಡಿಸಿದರೆ, ಸೊ ಅಥವಾ ಇನ್ನೊಬ್ರು ರಿಜಿಸ್ಟ್ರೇಷನ್ ಮಾಡಿಸಿರೋದು ಆಲ್ರೆಡಿ ನಾವು ಬೆಳಿತಿದ್ದೀವಿ, ಸೊ ನೀವ್ ಹೆಂಗೆ ಅವ್ರಿಗೆ ರಿಜಿಸ್ಟ್ರೇಷನ್ ಕೊಟ್ರಿ, ಕಾನೂನು ಕಟ್ಟಲೆಗಳು ಆಕ್ಚುಲಿ ಕೋರ್ಟಿಗೆ ಹೋಗ್ಬೇಕು. ಆ ಕೋರ್ಟ್ ಅನ್ನೋದನ್ನ ಇವರೇ ಸಪರೇಟ್ ಆಗಿ ನೋಡ್ಕಂತ. ಅದಕ್ಕೆ ರೈತರ ಹಕ್ಕುಗಳಲ್ಲಿ ನಿಮಗೆ ಹಕ್ಕುಗಳು ಕೊಡ್ತಾರಲ್ಲ, ಈ ಕೋರ್ಟ್ ಕಟ್ಟಲೆಗಳಿಗೆ ನೀವೇನ್ ಫೀಸ್ ಕಟ್ಟಂಗಿಲ್ಲ. ಸರ್ಕಾರನೇ ಒಬ್ಬ ವಕೀಲನಿಗೆ ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ನಿಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ಮಾಡ್ತಾರೆ. ಸೊ ಇದರಲ್ಲಿ ಬರುವಂತ ತಳಿವರ್ಧಕ ಹಕ್ಕು, ಬ್ರೀಡರ್ ರೈಟ್ ಅಂತ ಕರೀತಾರೆ. ಪ್ರಾಧಿಕಾರ ಒಂದು ಬೆಳೆಯ ತಳಿಯೊಂದನ್ನು ನೋಂದಣಿ ಮಾಡಿ ದೃಢೀಕರಣ ಪತ್ರ ಪಡೆದ ನಂತರ ಸಂಬಂಧಪಟ್ಟ ತಳಿವರ್ಧಕರಿಗೆ ಕಾನೂನು ಚೌಕಟ್ಟಿನ ಆ ತಳಿಯ ಮೇಲಿನ ಬೀಜೋತ್ಪಾದನೆ ಮಾಡೋದು, ಮತ್ತೆ ಮಾರಾಟ ಮಾಡೋದು, ಮತ್ತು ಮಾರುಕಟ್ಟೆ ಮಾಡುವಂತದ್ದು, ವಿತರಣೆ ಮತ್ತು ರಫ್ತು ಮತ್ತು ಆಮೋದು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಮಾಡೋದು, ಬೇರೆ ದೇಶಕ್ಕಾದ್ರೂ ಕೊಡಬಹುದು, ಬೇರೆ ರಾಜ್ಯಕ್ಕಾದ್ರೂ ಕೊಡಬಹುದು, ವಿಷಯಗಳ ಮೇಲೆ ಸಂಪೂರ್ಣ ಹಕ್ಕು ಹೊಂದಿರುತ್ತದೆ. ಯಾರು ತಳಿ ಅಭಿವೃದ್ಧಿ ಪಡಿಸ್ತಾರೋ ಅವರಿಗೆ ಬೀಜೋತ್ಪಾದನೆ ಮಾಡೋದು, ಮಾರಾಟ ಮಾಡೋದು, ಮಾರುಕಟ್ಟೆ ಮತ್ತು ವಿತರಣೆ ಯಾರಿಗೆ ಕೊಡಬೇಕು ಅನ್ನೋದು ಕೂಡ ಅವನಿಗೆ ಸಂಬಂಧಪಟ್ಟಿದ ವಿಚಾರ. ಮತ್ತೆ ರಫ್ತು ಮತ್ತು ಆಮದು ಮಾಡ್ಕೊಳ್ಳೋದು ಕೂಡ ನೋಂದಣಿ ಮಾಡಿರ್ತಾರೋ ಆ ತಳಿ ಅಭಿವೃದ್ಧಿ ಪಡಿಸಿರೋನಿಗೆ ಸೇರ್ತಕ್ಕದ್ದು. ಇದರಲ್ಲಿ ಸರ್ಕಾರ ಕೂಡ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಅನ್ನೋದು ಇರಲ್ಲ. ಅದು ಎಲ್ಲಿವರೆಗಪ್ಪ ಅಂತ ಅಂದ್ರೆ, ಈ ಕಾಯ್ದೆ ಪ್ರಕಾರ ಮರ ಮತ್ತು ಬಳ್ಳಿಗಳಿಗೆ 18 ವರ್ಷ, ಆ ಮರ ಮತ್ತು ಬಳ್ಳಿ ಬಿಟ್ಟು ಬೇರೆ ಎಲ್ಲಾ ಬೆಳೆಗಳಿಗೆ 15 ವರ್ಷ ಕೊಡ್ತಾರೆ. ಒಂದ್ ಸರಿ ರಿಜಿಸ್ಟ್ರೇಷನ್ ಮಾಡಿರೆ ಮರ ಮತ್ತು ಬಳ್ಳಿಗಳಿಗೆ 9 ವರ್ಷ ಹಕ್ಕು ಇರುತ್ತೆ, ರಿಜಿಸ್ಟ್ರೇಷನ್ ಇರುತ್ತೆ. 9 ವರ್ಷ ಆದ್ಮೇಲೆ 8ನೇ ವರ್ಷದಲ್ಲೇನೆ ನೀವು ಇನ್ನೊಂದ್ಸರಿ ರಿನ್ಯೂವಲ್ ತಗೋಬೇಕು. ರೈತರ ತಳಿಗಳಾದ್ರೆ ನಿಮಗೆ ಯಾವುದೇ ರೀತಿಯ ರಿನ್ಯೂವಲ್ ಫೀಸ್ ಅನ್ನೋದು ಇರಲ್ಲ, ಬಟ್ ರಿನ್ಯೂವಲ್ ಮಾಡಿಸ್ಕೊಬೇಕು, ಮರು ನೋಂದಣಿ ಮಾಡಿಸ್ಕೊಬೇಕು. ಸ್ವಂತಿಕೆಯಿಂದ ಅಭಿವೃದ್ಧಿ ಪಡಿಸಿರ್ತಾರೆ ಪ್ರೈವೇಟ್ ಕಂಪನಿ ಅಥವಾ ಗೌರ್ಮೆಂಟ್ ತಳಿ ಸಂವರ್ಧಕರು, ಅವರು ಮಿನಿಮಲ್ ಇಷ್ಟು ದುಡ್ಡು ಅಂತ ಕೊಟ್ಟು ಅದನ್ನ ರಿನ್ಯೂವಲ್ ನೀವು ಮಾಡಿಸ್ಕೊಬೇಕು ಇನ್ನ ನೆಕ್ಸ್ಟ್ ಅವಧಿವರೆಗೂ. ಇವು ತಳಿವರ್ಧಕರ ಹಕ್ಕು. ಸಂಶೋಧಕರ ಹಕ್ಕುಗಳು ಅಂದ್ರೆ, ಇವಾಗ ಯಾವುದೇ ಒಂದು ತಳಿನ ಅವನಿಗೆ ಬೀಜೋತ್ಪಾದನೆ ಮಾಡೋದು, ಮತ್ತೆ ಮಾರುಕಟ್ಟೆ ಮಾಡೋದು, ಅದನ್ನ ರಫ್ತು ಮತ್ತು ಆಮದು ಮಾಡೋದು, ಅವನಿಗೆ ಪೂರ್ತಿ ಅದ್ರ ಮೇಲೆ ಸೌಮ್ಯ ಹಕ್ಕುಗಳನ್ನ ಕೊಟ್ಬಿಟ್ಟಿರ್ತಾರೆ. ಅದ್ರ ಮೇಲೆ ಪೂರ್ತಿ ಹಿಡಿತ ಹೊಂದಿರ್ತಾನೆ. ಆ ಹಿಡಿತ ಹೊಂದಿರುವಂತ ತಳಿನ ನಾನೇನಾದ್ರೂ ವಿದ್ಯಾರ್ಥಿನೋ ಅಥವಾ ಸಂಶೋಧನೆ ಮಾಡುವಂತ ವಿಜ್ಞಾನಿನೋ ಅವನ ಸಂಶೋಧನೆಗೆ ಉಪಯೋಗಿಸ್ಕೊಬಹುದು. ಸಂಶೋಧನೆಗೆ ಅಷ್ಟೇ ಉಪಯೋಗಿಸ್ಬೋದು, ಯಾವುದೇ ರೀತಿಯ ಬೀಜೋತ್ಪಾದನೆ ಮಾಡಂಗಿಲ್ಲ, ಬೀಜೋತ್ಪಾದನೆ ಮಾಡಿ ಇನ್ನೊಬ್ರಿಗೆ ಮಾರಂಗಿಲ್ಲ. ಸೊ ಅದನ್ನ ಸಂಶೋಧನೆ ಹಕ್ಕು ಅಂತ ಕರೀತಾರೆ. ತಳಿ ನೋಂದಣಿ ಅನ್ನೋದು ಕಡ್ಡಾಯ. ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಕಾನೂನು ಪ್ರಕಾರ ನಿಮಗೆ ಮಾಲೀಕತ್ವ, ಅದು ಒಡೆತನ ಅನ್ನೋದು ಆ ತಳಿ ಅಭಿವೃದ್ಧಿ ಪಡಿಸಿರೋದು ಮತ್ತೆ ತಳಿಯ ಬೀಜೋತ್ಪಾದನೆ, ಮಾರುಕಟ್ಟೆ ಮತ್ತೆ ಮಾರಾಟ, ಆಮದು, ರಫ್ತು, ಆದ್ರೆ ಎಲ್ಲಾದ್ರ ಮೇಲೆ ಸಂಪೂರ್ಣ ಮಾಲೀಕತ್ವ ನಿಮ್ಮ ಮೇಲೆ ಇರುತ್ತೆ. ರೈತರು ಕೂಡ ವಿಜ್ಞಾನಿಗಳ ತರ ರೈತರ ತಳಿಗಳು ಅಂತ ನೋಂದಣಿ ಮಾಡಿಸ್ಕೊಂತಾರೆ. ಆದರೆ ಪ್ರೈವೇಟ್ ಕಂಪನಿ ಮತ್ತು ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡುವಂತ ಬ್ರೀಡರ್ ರೈಟ್ ಅಂತ ಕೊಡ್ತಾರೆ, ಅಂದ್ರೆ ತಳಿ ಸಂವರ್ಧಕರ ಹಕ್ಕು ಅಂತ ಕೊಡ್ತಾರೆ. ಯಾವ್ಯಾವ ಬೆಳೆಗಳನ್ನ ನೀವು ನೋಂದಾಯಿಸಬಹುದು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಅಂತ ಅನ್ನೋದನ್ನ ಪಟ್ಟಿಗಳನ್ನ ಸರ್ಕಾರನೇ ಆವಾಗ ಅವಾಗ ಪಾರ್ಲಿಮೆಂಟರಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಿಡ್ತಾರೆ. ಆ ತಳಿಗಳನ್ನ ಯಾರ್ಯಾರು ಸಂರಕ್ಷಣೆ ಅಥವಾ ಅಭಿವೃದ್ಧಿ ಪಡಿಸಿರ್ತಾರೋ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಹುದು. ಅದರಲ್ಲಿ ಹೊಸ ತಳಿಗಳು ಅಭಿವೃದ್ಧಿ ಪಡಿಸುವಂತದ್ದು ವಿಜ್ಞಾನಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿ ಅಥವಾ ಗೌರ್ಮೆಂಟ್ ಇಂದ ತಳಿ ವಿಜ್ಞಾನಿಗಳಾಗಿರ್ಬೋದು, ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಸಬಹುದು. ಮತ್ತೆ ರೈತರ ಸಾಂಪ್ರದಾಯಿಕ ತಳಿಗಳು ತಲೆತಲಾಂತರದಿಂದ ರಕ್ಷಣೆ ಮಾಡ್ಕೊಂಬಂತಿರುವಂತ ತಳಿಗಳನ್ನು ಕೂಡ ನೋಂದಣಿ ಮಾಡಿಸಬಹುದು. ಅಥವಾ ಆ ರಕ್ಷಣೆ ಮಾಡ್ಕೊಂಬಂದಿರುವಂತ ತಳಿಯಲ್ಲಿ ಕೆಲವೊಂದು ಗುಣಲಕ್ಷಣಗಳನ್ನ ನೀವೇ ಅಭಿವೃದ್ಧಿ ಪಡಿಸ್ತೀರಾ, ಜಾಸ್ತಿ ಇಳುವರಿ ಬರುವಂತದ್ದು, ಮತ್ತೆ ರೋಗ ನಿರೋಧಕ ಶಕ್ತಿ ಇರುವಂತದ್ದು, ಮೆಡಿಸಿನಲ್ ವ್ಯಾಲ್ಯೂ ಇರುವಂತದ್ದು. ಇವಾಗ ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಕೆಲವೊಂದು ಭತ್ತದ ತಳಿಗಳು ಅಕ್ಕಿ ತಿಂದ್ರೆ ಶುಗರ್ ಬಂತು ಅಂತ ಅಂತಾರೆ, ಕೆಲವೊಂದು ಭತ್ತ ತಳಿಗಳು ಅವನ್ ತಿಂದ್ರೆ ಶುಗರ್ ಅನ್ನೋದು ಬರಲ್ಲ. ಸೊ ಆ ತರದ ತಳಿಗಳು ಕೂಡ ಇದಾವೆ. ಅದನ್ನ ಸಂರಕ್ಷಣೆ ಮಾಡಿ ಅಭಿವೃದ್ಧಿ ಪಡಿಸಿರುವಂತಹ ರೈತರುಗಳನ್ನ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಹುದು. 15 ವರ್ಷದವರೆಗೂ ಯಾರು ಕೂಡ ನಿಮ್ಮನ್ನ ಕೇಳ್ದಿರನೇ ಅದನ್ನ ಮಾರಾಟನೂ ಮಾಡಂಗಿಲ್ಲ ಅಥವಾ ಬೀಜೋತ್ಪಾದನೆ ಮಾಡಂಗಿಲ್ಲ, ನೀವು ಮಾತ್ರ ಮಾರ್ಕೆಟ್ಗೆ ಓನರ್ ಆಗಿರ್ತೀರ. ಅದನ್ನ ಬೀಜೋತ್ಪಾದನೆ ಮಾಡಿ ಮಾರಕ್ಕೆ ನಿಮಗೆ ಹಕ್ಕಿರ್ತದೆ. ನಿಮ್ ಹಕ್ಕನ್ನ ಬೇಕಾದ್ರೆ ನಿಮ್ ಕೈಲಿಂದ ಮಾಡಕ್ ಆಗಿಲ್ಲ ಅಂದ್ರೆ ಮೂರನೇ ವ್ಯಕ್ತಿಗೆ ನಿಮ್ ಹಕ್ಕನ್ನ ಸಂಪೂರ್ಣವಾಗಿ ಮಾರಾಟ ಮಾಡಬಹುದು, ಅಥವಾ ಮೂರನೇ ವ್ಯಕ್ತಿಗೆ ನೀವು ನಾನು ಸಂಪೂರ್ಣವಾಗಿ ಕೊಡಲ್ಲಪ್ಪ, 50% ಶೇರ್ ನಿನಗೆ ಕೊಡ್ತೀನಿ, ನೋಡು ನೀನ್ ಬೀಜೋತ್ಪಾದನೆ ಮಾಡು, ಮತ್ತೆ ಮಾರಾಟ ಆಯ್ತು ಅಂದ್ರೆ ಅಷ್ಟು ಮಾರಾಟದಲ್ಲಿ ಇಷ್ಟು ಪರ್ಸೆಂಟ್ ನನಗೆ ಲಾಭ ಕೊಡಬೇಕು. ಎಷ್ಟರವರೆಗೂ ಇರ್ತದೆ ಅಂದ್ರೆ ಒಂದ್ 5 ವರ್ಷಕ್ಕವರೆಗೂ ಅಷ್ಟೇ ನಿನಗೆ ಇದು ಕೊಡ್ತೀನಿ. ನಿಮ್ ಹಕ್ಕನ್ನ ಇನ್ನೊಬ್ಬ ಪರ್ಸನ್ ಗೆ ಲೈಸೆನ್ಸ್ಗಾಗಿ 3 ವರ್ಷ ಅಥವಾ 4 ವರ್ಷದವರೆಗೂ ನಿಮ್ಗೆ ಹಕ್ಕು ಇರುತ್ತದಲ್ಲ, ಅದ ಹಕ್ಕನ್ನ ಸಂಪೂರ್ಣವಾಗಿ ಮಾರಾಟ ಮಾಡಬಹುದು. ಅಲ್ಲ ಅಂದ್ರೆ ನನ್ನಿಂದ ಆಗಲ್ಲ, 50% ನೀನು ಉತ್ಪಾದನೆ ಮಾಡು, ಈ ಕೆಲಸ ಮಾಡು, ಅದ್ರಲ್ಲಿ ಬರುವಂತ ಲಾಭದ ಅಂಶ ನಾವು ಶೇರ್ ಮಾಡ್ಕೊಳ್ಳೋಣ. ಸೊ ಆ ರೀತಿ ಲೈಸೆನ್ಸಿಂಗ್ ಕೂಡ ನೀವು ಕೊಡಬಹುದು ಇನ್ನೊಬ್ಬ ವ್ಯಕ್ತಿಗೆ, ಅಥವಾ ಕಂಪ್ನಿಗಾದ್ರೂ ಕೊಡಬಹುದು ಅಥವಾ ಗೌರ್ಮೆಂಟ್ ಸೆಕ್ಟರ್ಗಾದ್ರೂ ಕೊಡಬಹುದು. ಅದು ತಳಿ ಸಂವರ್ಧನೆಗೂ ಇರ್ತದೆ, ಅಭಿವೃದ್ಧಿಪಡಿಸಿರುವಂತ ರೈತರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿಗೂ ಕೂಡ ಅದೇ ರೀತಿ ಕಾನೂನು ಕಾಮನ್ ಆಗಿರುತ್ತೆ. ಇದುವರೆಗೆ ಕಂದಲೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಕುರಿತ ಕಾರ್ಯಾಗಾರದ ಆಯ್ದ ಮೊದಲನೇ ಭಾಗವನ್ನ ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಧುಸೂದನ್ ಅವರ ವಿಚಾರಗಳು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಈ ಕಾರ್ಯಾಗಾರದ ಆಯ್ದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಹಿಳೆಯರು ಆರೋಗ್ಯವಂತ ದೇಹ ಮತ್ತು ಮನಸ್ಸು ಹೊಂದಬೇಕೇ? ಕಬ್ಬಿಣಾಂಶವುಳ್ಳ ಪೌಷ್ಟಿಕ ಆಹಾರ, ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ, ಫೋಲಿಕ್ ಆಸಿಡ್, ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ಸೇವಿಸಿ. ಪೂರಕವಾಗಿ ಐಎಫ್ಎ ಕೆಂಪು ಮಾತ್ರೆಗಳನ್ನು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರು ಪ್ರತಿದಿನ, ಗರ್ಭಿಣಿಯರು 4ನೇ ತಿಂಗಳಿನಿಂದ 180ನೇ ದಿನದವರೆಗೆ, ಹೆರಿಗೆಯ ನಂತರ 180 ದಿನಗಳವರೆಗೆ ತೆಗೆದುಕೊಳ್ಳಬೇಕು. ಐಎಫ್ಎ ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ರೈತ ಬಾಂಧವರೇ, ಮಳೆ ಅಲ್ಲಲ್ಲಿ ಶುರುವಾಗಿದೆ. ಕೆಲವೊಂದು ಕಡೆಗೆ ಒಳ್ಳೆ ಮಳೆಯಾಗಿದೆ. ಹದವಾದ ಮಳೆಯಾಗಿರುವ ಈ ಸನ್ನಿವೇಶದಲ್ಲಿ ರೈತರು ಬೇರೆ ಬೇರೆ ಕೆಲಸಗಳನ್ನ ಸಹಜವಾಗಿ ಮಾಡೇ ಮಾಡ್ತೀರಿ ಅಲ್ವಾ? ನಿಮ್ಮ ಜಮೀನುಗಳಲ್ಲಿ ಇರುವ ಕಸ, ಕಳೆ ಮತ್ತಿತರೆ ತ್ಯಾಜ್ಯವನ್ನ ಸುಡ್ಲಿಕ್ಕೆ ಹೋಗ್ಲೇಬೇಡಿ. ಯಾಕಂದ್ರೆ ಅನೇಕ ರೀತಿಯ ಜೀವಿಗಳು ನಿಮ್ಮ ಜಮೀನು ಅಥವಾ ಅಕ್ಕಪಕ್ಕದ ಜಮೀನುಗಳಲ್ಲಿ, ಸ್ಥಳಗಳಲ್ಲಿ ಸಿಗುವ ತ್ಯಾಜ್ಯವನ್ನ ತುಂಬಾ ಇಷ್ಟಪಟ್ಟು ಸೇವಿಸಿ, ಅರಗಿಸಿ, ಕರಗಿಸಿ ಮಣ್ಣಿನಲ್ಲಿ ಲೀನ ಮಾಡಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಗೆ ಮಾಡ್ತವೆ. ಬರೀ ಗೆದ್ದಲು ಅಂತಲ್ಲ, ಎರೆಹುಳು ಅಂತಲ್ಲ, ಅನೇಕ ರೀತಿಯ ಜೀವಿಗಳು ಕಸ ಕರಗಿಸುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರ್ತವೆ ಶತ್ರುಗಳೇ. ಹಾಗಾಗಿ ನಿಮ್ಮ ತೋಟಗಳಲ್ಲಂತೂ ಉಳುಮೆಯನ್ನು ಹೆಚ್ಚು ಮಾಡೋದಕ್ಕಿಂತ ಈ ರೀತಿಯ ಕಸ ಕಡ್ಡಿ ತ್ಯಾಜ್ಯವನ್ನ ಅಲ್ಲಲ್ಲಿ ಈ ಓಡಾಡಲಿಕ್ಕೆ ಜಾಗವನ್ನು ಬಿಟ್ಕೊಂಡು ಕೆಲಸ ಮಾಡಲಿಕ್ಕೂ ಅವಕಾಶಗಳನ್ನ ಮಾಡಿಕೊಂಡು ಉಳಿದಂತೆ ಕಳೆಗಳು ಬೆಳೆಯದಂಗೆ ಇದನ್ನ ಹಾಕ್ಕೊಂಡು ನೀವು ಹೊರಗಡೆಯಿಂದ ತರುವ ಪದಾರ್ಥವನ್ನು ಕಮ್ಮಿಗೊಳಿಸಿಕೊಳ್ಬಹುದು. ವಿಶೇಷವಾಗಿ ಅಡಿಕೆ, ತೆಂಗು ಮತ್ತಿತರೆ ತೋಟಗಳ ಬೆಳೆಗಳಲ್ಲಿ ತ್ಯಾಜ್ಯ ಆಗಿಂದಾಗೆ ಸಿಗ್ತಾ ಇರುತ್ತೆ ನೋಡಿ. ಗರಿಗಳು, ಗರಿಮಟ್ಟೆ ಮತ್ತಿತರೆ ಪದಾರ್ಥಗಳನ್ನ ನೀವು ಒಂದ್ ಕಡೆಗೆ ತೆಗೆದುಕೊಂಡು ಹೋಗಿ ಗುಡ್ಡೆ ಹಾಕಬಹುದು. ಕೆಲವೊಬ್ಬರಂತೂ ಅದನ್ನ ತುಂಡರಿಸಿ ಗೊಬ್ಬರ ಮಾಡಲಿಕ್ಕೆ ಯಂತ್ರಗಳನ್ನು ಇಟ್ಟುಕೊಂಡಿದ್ದಾರೆ. ಅದ್ರ ಬದಲಾಗಿ ಒಂದು ಸಾಲಲ್ಲಿ ನೀವು ಉಳುಮೆಗೋ ಅಥವಾ ಕಳೆ ಹತ್ತೋಟಿಗೋ ಇನ್ನು ಬೇರೆ ಬೆಳೆ ಮಾಡಲಿಕ್ಕೆ ಅವಕಾಶವನ್ನು ಇಟ್ಕೊಂಡು ಸಾಲಿನ ಮಧ್ಯ ಆ ಜಾಗವನ್ನು ಉಪಯೋಗಿಸ್ಕೊಳ್ಳಿ. ಆದರೆ ಗಿಡಗಳು ಹಾಕಿರುವ ಸಾಲಲ್ಲಿ ಇದನ್ನ ನೇರವಾಗಿ ಹಾಕೊಂಡು ಹೋಗ್ಬಿಟ್ರೆ ನೋಡ್ತಾ ನೋಡ್ತಾ ಕರಗಿ ಹೋಗ್ತದೆ. ನೀವು ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕರಗಿಸಿ 4-6 ತಿಂಗಳುಗಳ ಕಾಲ ಇಟ್ಟು ಮತ್ತೆ ಅದನ್ನ ಎತ್ಕೊಂಡು ಬಂದು ಹಾಕುವ ಶ್ರಮ ಸಮಯ ತಪ್ಪಿ ಹೋಗ್ತದೆ, ಸುಲಭ ಆಗ್ತದೆ. ರೈತ ಬಂದವರೇ, ಇನ್ನೂ ಕೆಲವೊಬ್ರು ರೈತರು ಹೊರಗಡೆಯಿಂದ ತ್ಯಾಜ್ಯವನ್ನು ತಂದು ಜಮೀನಿಗೆ ಹರಡುತ್ತಾರೆ, ಇಲ್ಲವೇ ಸಾಲಿಗೆ ಹಾಕಿ ಅಲ್ಲಿ ಗೊಬ್ಬರವನ್ನಾಗಿ ಪರಿವರ್ತಿಸಲಿಕ್ಕೆ ಗಮನ ಹರಿಸ್ತಾರೆ. ತ್ಯಾಜ್ಯವೇ ಪೂಜ್ಯ ಅಂತ ಅನ್ಕೊಂಡು ಕೆಲವೊಬ್ರು ಒಳ್ಳೆ ಆಸಕ್ತಿಯಿಂದ ಈ ತ್ಯಾಜ್ಯವನ್ನು ಸುಡದೆ ಅಥವಾ ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ವೆಚ್ಚ ಮಾಡದಲ್ಲನೆ, ಸಮಯವನ್ನು ವ್ಯಯ ಮಾಡದಲ್ಲನೆ, ಈ ರೀತಿಯ ಕ್ರಮಗಳನ್ನು ಕೈಗೊಂಡು ತೋಟದ ನಿರ್ವಹಣೆಯಲ್ಲಿ ಸಲೀಸಾಗಿ ಸಾಕ್ತಾರದನ್ನ ನಾವು ನೀವು ನೋಡಬಹುದು. ವಿಶೇಷವಾಗಿ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಎಷ್ಟೋ ಜನ ಆರ್ಸಿ ಗರಿಗಳನ್ನ ಗರಿಮಟ್ಟೆಯನ್ನ ಕಡಿದು ಇನ್ನೇನೋ ತ್ರಾಸ ಮಾಡ್ಕೊಂತಾರೆ ಅಥವಾ ಅದನ್ನ ಸುಟ್ಟು ಹಾಕ್ತಾರೆ, ಯಾರಿಗೋ ಮಾರಾಟ ಮಾಡ್ತಾರೆ, ಇನ್ನು ತುಂಡು ಮಾಡಿ ಅದನ್ನ ಗೊಬ್ಬರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಥವಾ ಸರಳವಾಗಿ ನೀವು ಅಲ್ಲೇ ಸಾಲಲ್ಲಿ ಬೀದಿ ಬಿಟ್ಟು ಇದನ್ನ ಬೇಕಾದ್ರೆ ಒಂದು 4 ತುಂಡು ಮಾಡಿ ಹಾಕಿ ಅದ್ರ ಮೇಲೆ ತೆಳುವಾಗಿ ಮಣ್ಣು ಹಾಕೊಳ್ಳಿ, ಸಗಣಿ ಬಗ್ಡವನ್ನು ಚಿಮುಕಿಸ್ಕೊಳ್ಳಿ ಬೇಕಾದ್ರೆ. ನೋಡಿ, ಕೆಲವೇ ದಿನಗಳಲ್ಲಿ